ಓಹೋಹೋ, ಎಲ್ಲಿಗೆ ಹೊರಟೋ ನಿಂಗಣ್ಣ? ಏನಿಲ್ಲ ಅಣ್ಣ, ವ್ಯವಸಾಯಕ್ಕಾಗಿ ಸ್ವಲ್ಪ ಹಣ ಬೇಕಾಗಿತ್ತು, ಸಾಹುಕಾರರಿಂದ ಸಾಲ ತರಕ್ ಹೋಗ್ತಾ ಇದ್ದೀನಿ. ಬ್ಯಾಂಕಿಗೆ ಹೋಗಿ KCC ಅಂದ್ರೆ ಕಿಸಾನ್ ಕ್ರೆಡಿಟ್ ಕಾರ್ಡ್ ಮಾಡಿಸ್ಕೋಬೋದಲ್ಲಪ್ಪ. KCC ಮಾಡಿಸ್ಕೊಂಡ್ರೆ ಏನು ಉಪಯೋಗ ಆಗುತ್ತೆ ಅಣ್ಣ? ಸಾಲ ಸಿಗುತ್ತೆ, ಕೃಷಿ ಪಶುಪಾಲನೆ ಮತ್ತು ಮೀನು ಸಾಕಾಣಿಕೆಗೆ ಬಹಳ ಉಪಯೋಗ ಬರುತ್ತಪ್ಪ. ಸಮಯಕ್ಕೆ ಸರಿಯಾಗಿ ಕಂತ್ ಕಟ್ಟಿದ್ರೆ ಬಡ್ಡಿನಲ್ಲಿ ಕೂಡ ರಿಯಾಯಿತಿ ಸಿಗುತ್ತೆ. ಕಡಿಮೆ ಬಡ್ಡಿಯಲ್ಲೇ ಹೆಚ್ಚು ಲಾಭ ಅಲ್ವೇ? ಹಳ್ಳಿ ಮುಂದುವರೆದರೆ ದೇಶವೂ ಮುಂದುವರಿಯುತ್ತದೆ. ನಬಾರ್ಡ್ ಕರ್ನಾಟಕ, ಇವರಿಂದ ಜನಹಿತಕ್ಕಾಗಿ ಜಾರಿ. ಭರವಸೆಯ ಬೆಳಕೊಂದು ತಂದಿದೆ ಹುರುಪು ಹೊಸತೊಂದು, ಎಲ್ಐಸಿ ನಿವೇಶ್ ಪ್ಲಸ್ ನಿಂದ ಮೂಡಲಿದೆ ಹೊಸ ನಗುವೆಂದು. ಆರಿಸಿ ನೀವು ನಿಮ್ಮ ಖುಷಿಗೆ ನೀಡಿ ಹೊಸ ರಾಗ. ಎಲ್ಐಸಿ ನಿವೇಶ್ ಪ್ಲಸ್, ಇದು ನಿಮಗೆ ವಿಮೆ ಮತ್ತು ಹೂಡಿಕೆ ಎರಡರ ಪ್ರಯೋಜನಗಳನ್ನು ನೀಡುತ್ತದೆ. ಎಲ್ಐಸಿ ಹರ್ ಪಲ್ ಆಪ್ಕೆ ಸಾಥ್. ಅಪಾಯಕಾರಿ ಅಂಶಗಳು, ನಿಯಮಗಳು ಮತ್ತು ಷರತ್ತುಗಳ ಕುರಿತು ಹೆಚ್ಚಿನ ವಿವರಗಳಿಗಾಗಿ ದಯವಿಟ್ಟು ಮಾರಾಟವನ್ನು ಮುಕ್ತಾಯಗೊಳಿಸುವ ಮೊದಲು ಮಾರಾಟ ಬ್ರೋಚರ್ನ್ನು ಎಚ್ಚರಿಕೆಯಿಂದ ಓದಿ. ಏನೇ ಪುಟ್ಟಿನ, ಸ್ಕೂಲ್ ಬಿಟ್ಟು ಬರ್ತೀನಿ ರೀ. ಮರಿದೆ ಹೆಲ್ಮೆಟ್ ಹಾಕೊಂಡೋಗ್ರಿ. ಬೆಳಬೆಳಗ್ಗೆ ಸಿಗ್ನಲ್ ಇರೋದಿಲ್ಲ, ಪೊಲೀಸ್ ಇರೋದಿಲ್ಲ, ಹೆಲ್ಮೆಟ್ ಯಾವನ್ ಕೇಳ್ತಾನೆ ಬಿಡ. ಅಯ್ಯೋ ದೇವ್ರೇ, ಏನಾಯ್ತು ಅಂದ್ರೆ ಬಟ್ಟೆ ಎಲ್ಲ ರಕ್ತ, ತಲೆಗೆ ಬ್ಯಾಂಡೇಜು, ಏನಾಯ್ತು? ಮೇಡಮ್, ನಿಮ್ಮ ಮನೆಯವರು ಆ ಸ್ಕೂಲ್ ಹತ್ರ ಇರೋ ಸರ್ಕಲ್ ನಲ್ಲಿ ಆಕ್ಸಿಡೆಂಟ್ ಆಗಿ ಸ್ವಲ್ಪದಲ್ಲಿ ಬಚಾವಾದ್ರು. ಹೆಲ್ಮೆಟ್ ಇದ್ದಿದ್ರೆ ಇಷ್ಟೆಲ್ಲ ಆಟ ಇರ್ಲಿಲ್ಲ. ಇನ್ ಮುಂದೇನಾದ್ರೂ ಗಾಡಿ ಓಡಿಸುವಾಗ ಮರಿದೆ ಹೆಲ್ಮೆಟ್ ಹಾಕೊಳಕ್ ಹೇಳಿ. ಹೆಲ್ಮೆಟ್ ಧರಿಸುವುದು ನಿಮ್ಮ ಸುರಕ್ಷತೆಗೆ, ನಿಮ್ಮ ಜೀವ ರಕ್ಷಣೆಗೆ. BIS ಅನುಮೋದಿತ ISI ಮಾರ್ಕ್ ಇರುವ ಹೆಲ್ಮೆಟ್ ಅನ್ನೇ ಬಳಸಿ. ದ್ವಿಚಕ್ರ ವಾಹನ ಓಡಿಸುವವರು, ಹಿಂಬದಿ ಸವಾರರು ಇಬ್ಬರು ಹೆಲ್ಮೆಟ್ ಧರಿಸುವುದು ಕಡ್ಡಾಯ. ಪ್ರಕಟಣೆ ಆಯುಕ್ತರು, ಸಾರಿಗೆ ಮತ್ತು ರಸ್ತೆ ಸುರಕ್ಷತಾ ಪ್ರಾಧಿಕಾರ, ಕರ್ನಾಟಕ ಸರ್ಕಾರ. ರೈತ ಬಾಂಧವರೇ, ಮೈಸೂರು ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ February 15 ರೇಡಿಯೋ ಕಿಸಾನ್ ದಿನವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಹಾಗೂ ಸಿರಿಧಾನ್ಯ ಬೆಳೆಗಳ ವಿಸ್ತರಣೆ ಕುರಿತು ಮಾತನಾಡಿದವರು ಸಹಜ ಸಮೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಜಿ ಕೃಷ್ಣಪ್ರಸಾದ್. ಬನ್ನಿ ಅವರ ಮಾತುಗಳನ್ನು ಆಲಿಸೋಣ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತು ಬಹಳ ಒಂದು ಹೆಮ್ಮೆಯಿಂದ, ಘನತೆಯಿಂದ ಸಿರಿಧಾನ್ಯಗಳ ವಿಷಯದಲ್ಲಿ ಕರ್ನಾಟಕವನ್ನು ಮಂಚೂಣಿಯಲ್ಲಿಡೋಕ್ಕೆ ಒಂದು ಸಣ್ಣ ಪ್ರಯತ್ನ ನಮ್ಮ ಕಡೆಯಿಂದ ಕೂಡ ಆಗಿದೆ. ಹಾಗಾಗಿ ಅದು ಎಲ್ಲ ಗೆಳೆಯರು ಕೈಜೋಡಿಸಿದ್ಕದು. ಯಾಕೆಂದರೆ ಈ ಸಿರಿಧಾನ್ಯಗಳ ಕನಸು ನನ್ನೊಳಗೆ ಹುಟ್ಟಿದ್ದಂತೂ, ನಾನು ಮೂಲತಃ ರಾಯಲ್ಸೀಮಾ ಕಡೆನು, ಮಧುಗಿರಿ, ಇದು ನಮ್ಮದು ಅರ್ಧ ಹೊಲ ಆಂಧ್ರ ಪ್ರದೇಶದಲ್ಲೈತೆ, ಇನ್ನರ್ಧ ಕರ್ನಾಟಕದಲ್ಲೈತೆ. ಬರೀ ಒಂದು 20-22 ಮನೆ ನಮ್ಮಲ್ಲಿ ಕನ್ನಡ ಮಾತಾಡೋದು, ಇನ್ನೆಲ್ಲ ತೆಲುಗು. ಆಮೇಲೆ ಎರಡು ಬರೀ ಜಾಲಿ ಮರ ಬಿಟ್ಟರೆ ನಿಮ್ಗೇನು ಕಾಣಲ್ಲ. ಇತ್ತೀಚೆಗಂತೂ ಈಗೇನು ಹೋದ ವರ್ಷ ಎಲ್ಲ ಮಳೆ ಕೆರೆ ತುಂಬಿರೋದ್ರಿಂದ ಹಸಿರು ಕಾಣುತ್ತೆ. ಕಳೆದ 17-18 ವರ್ಷಗಳ ಕಾಲ ನಾವು ಬರೀ ಬರಗದಲ್ಲೇ ಬದುಕಿದರು. ನಾನು ಕೃಷಿ ಮನೆತನದಿಂದ ಬಂದಿದ್ದರಿಂದ ನಮ್ಮಪ್ಪ ಮೇಷ್ಟ್ರಾಗಿದ್ದರು. ಅವರೆಲ್ಲೂ ಕೂಡ ತಾಲೂಕು ಬಿಟ್ಟು ಎಲ್ಲೂ ಹೊರಗೆ ಹೋಗಲಿಲ್ಲ. ಏನಿದ್ರು ಸಾಯಂಕಾಲ ಮನೆಗೆ ಬರಬೇಕಿತ್ತು, ಹಂಗೆ ಜೋಡಿಸ್ಕೊಬಿಟ್ಟಿದ್ರು. ಹಂಗಾಗಿ ಕೃಷಿಕರು ಹೌದು, ಮೇಷ್ಟ್ರು ಹೌದು. ನಮ್ಮಪ್ಪನಿಗೊಂದು ಸ್ವಲ್ಪ ಕೃಷಿ ಇಲಾಖೆ ಜೊತೆ ಒಡನಾಟ ಇತ್ತು. ಹಂಗೂ ಹಿಂಗೂ ಏನೆಲ್ಲ ಹೊಸ ಹೊಸ ತಳಿಗಳು ಬರ್ತಾವೆ ತರಬೇಕು ಅನ್ನೋದು. ಆದರೆ ನಮ್ಮಮ್ಮ ಅವ್ರ ವಾಡೆ ಗುಡಾಣಗಳು ಇದ್ಯಾವುದು ಬಿಟ್ಕೊಡ್ಲಿಲ್ಲ. ನಾವು ಹುಡುಗರಾಗಿ ಎಲ್ಲ ಬಟ್ಟೆ ಗಂಟುಗಳಿಗೆಲ್ಲ ಇಕ್ಕೋದು. ನಮ್ಮಪ್ಪ ಇಂಡಾಪ್ ರಾಗಿ ತರ್ತಾರೆ, ಏನೇನೋ ಎಲ್ಲ ಬೋರ್ ಹಾಕಿಸ್ತಾರೆ, ಏನೇನೋ. ನಮ್ಮಪ್ಪ ಯಾವುದು ಕೂಡ ಕೈ ಹಿಡಿಲಿಲ್ಲ. ಕೊನೆಯಲ್ಲಿ ಇವತ್ತು ಕೈ ಹಿಡ್ದಿರೋದು ನಮ್ಮ 15 ಎಕರೆನಲ್ಲಿ 1,000 ಹುಣಸೆ ಮರಗಳವೇನು. ನಮ್ಮಪ್ಪ ದಾಳಿಂಬೆ ಹಾಕ್ತಾರೆ. ನೀವೇನೆಲ್ಲ ತೋಟಗಾರಿಕೆ ಇಲಾಖೆ ಹೇಳ್ತದೆ ಅದನ್ನೆಲ್ಲ ನಮ್ಮಪ್ಪ ಹಾಕಿ ಒಂದಷ್ಟು ತಗೊಂಡು ಮಾರಿ ಎಲ್ಲ ಆಗಿ ನಾವೇನು 93-94 ಬರಗಳಲ್ಲಿ ತೋಟ ಉಳಿಲಿಲ್ಲ. ಕೊನೆಗೆ ಉಳಿದಿದ್ದು ನಮ್ಮಮ್ಮ ಎಲ್ಲೆಲ್ಲಿ ಹುಣಸೆ ಗಿಡಗಳು ಅಲ್ಲಲ್ಲೇ ಬಿಡೋದು. ಹಾಳು ಮಾಡಿಬಿಟ್ಲು ನನ್ನ ಮನೇನ, ಎಲ್ಲಿ ನೋಡಿರೋ ಇದು, ಇಲ್ಲೆಲ್ಲೂ ನೇಗಲೋಗಲ್ಲ, ಹಿಂಗೆಲ್ಲ ಬೈಸ್ಕೊಂಡು ಎಲ್ಲೂ ನೋಡಿರೋ ಹುಣಸೆ ಗಿಡಗಳು ನಂಗಂಗೆ ಬಿಟ್ಬಿಟ್ರು. ಈಗ ಅದು ದೊಡ್ಡ ತೋಪುಗಳ ಥರ ಆಗೋ, ಯಾರು ಕೂಡ ಈಗ ನೋಡೋರಿಲ್ಲ. ಅವ್ರಿಗೂ ವಯಸ್ಸಾಗಿದೆ, ನಾವುಗಳಾರು ಹೋಗೋಕ್ಕಾಗ್ತಾಯಿಲ್ಲ. ಹಂಗಾಗಿ ಈಗ ಹೆಚ್ಚು ಕಮ್ಮಿ ಈಗ ಮುಂದೆ 3 ಇದಾದಾಗ ನಮ್ಗೆ 400,000 ನಾವು ಕೊಟ್ಟಿದ್ರು. ಹಾಗಾಗಿ ಒಂದು ಆಫೀಸರ್ ಅಷ್ಟು ದುಡ್ಡು ಅವರಲ್ಲೇ ಗಂಡ ಹೆಂಡ್ತಿ ಅದರಿಂದ ದುಡ್ಕೊಂಡು ಮೊಮ್ಮಕ್ಕಳಿಗೆ ಕೊಡುವಷ್ಟು ಘನತೆಯಿಂದ ಆ ಹುಣಸೆ ಮರಗಳಿಂದ ಬರುತ್ತೆ. ಅದು ಇತ್ತೀಚೆಗಂತೂ ನಾವು ಅದನ್ನು ಸರ್ಟಿಫೈಡ್ ಆರ್ಗ್ಯಾನಿಕ್ ಮಾಡಿರೋದ್ರಿಂದ ಅದನ್ನು ಲಿಂಕ್ ಕೂಡ ಮಾಡಿ ಸುಮಾರು 7-8 ಮೌಲ್ಯದ ಹುಣಸೆ ಹಣ್ಣು ಅಲ್ಲಿಂದ ಬರುತ್ತೆ. ಅಂದರೆ ನಮ್ಮಮ್ಮನ ಒಂದು ಆ ಗಿಡಗಳು ಪ್ರೀತಿಯಿಂದ ಕೊನೆಗೆ ಉಳ್ಕೊಂಡಿದ್ದು. ನಮ್ಮಪ್ಪ ಮಾಡಿದ ತೆಂಗಿನ ಗಿಡ ಉಳಿಲಿಲ್ಲ, ದಾಳಿಂಬೆ ಯಾವುದು ಉಳಿದಿಲ್ಲ, ಎಲ್ಲೋ ಒಂದು ಪಳೆಯುಳಿಕೆ ಥರ ಒಂದು ಸಪೋರ್ಟಾಗಿ ಬಿಟ್ಟ ಒಂದು ಸ್ವಲ್ಪ ಹಾಡಿ ಆಗಿರೋ ಉಳ್ಕೊಂಡವು ಅಷ್ಟೆ, ಎಲ್ಲೋ ಒಂದು ಬೇಲ್ದ ಗಿಡ ಅದಿದು. ಈ ಥರ ಮನೆತನದಲ್ಲಿ ಏಕೆ ನಾನು ಇಡೀ ಬೀಜಗಳು ಪ್ರೀತಿ ಹುಟ್ಟಿದ್ದು ನಮ್ಮಮ್ಮನಿಂದಲೇ. ಕೊರಲು ಇತ್ತು, ನಮ್ಮದೊಂದು ಕೊಂಜೆ ಅಂತಿತ್ತು, ನಾವು ಕಡಲೆಕಾಯಿ ಹಾಕ್ತಾಯಿದ್ವಿ. ಅದ್ರ ಮೂಲೆಯಲ್ಲಿ ಒಂದು ಇದಿರೋದು, ಅಲ್ಲಿ ಏನು ನೇಗ್ಲು ಗೀಗ್ಲು ಹೋಗೋದಕ್ಕೆ ಕಷ್ಟ. ಕೊನೆಯಲ್ಲಿ ಇದರಲ್ಲಿ ಮಾಡೋರು ಕೊಂಜೆ ಅಂತ ಹೇಳೋರು. ಆ ಕೊಂಜೆಯಲ್ಲಿ ಒಂದು ಎರಡು ಮೂರು ಚೀಲ ಆಗುವಷ್ಟು ಕೊರಲಾಗ್ತಿದ್ರು. ಕೊರಲು ಭಾಳ ಅದ್ಭುತವಾದಂಥ ಧಾನ್ಯ, ಭಾಳ ಅದ್ಭುತ ಅಂದರೆ ನನಗೆ ಗೊತ್ತಿದ್ದಂಗೆ ಸಿರಿಧಾನ್ಯಗಳಲ್ಲಿ ಕೊರಲುವಷ್ಟು ರುಚಿ ನೆಲ್ಲು ಬರಲ್ಲ. ನೀವು ಎಷ್ಟು ದಿನ ಬೇಕಾದ್ರೂ ಇಡ್ಬೋದು, ಭಾಳ ಕ್ರಿಸ್ಪಿ ರೇಟ್ ಕಡಕ್ ರೊಟ್ಟಿ ಅಂತೀವಲ್ಲ ಆ ಥರದ್ದು. ಅದನ್ನು ನಮ್ಮಮ್ಮ ಹಂಗೆ ಉಳಿಸ್ಕೊಂಡು ಉಳಿಸ್ಕೊಂಡೇ ಬರೋದು, ನಮ್ಮ ಪಾಕಕ್ಕೆ ಬಿಡೋದಲ್ಲ. ಯಾವುದೋ ಮೂಲೆಯಲ್ಲಿ, ಯಾವುದೋ ಮಾಯದಲ್ಲಿ, ಯಾವುದೋ ನೆಪದಲ್ಲಿ ಅಲ್ಲೆಲ್ಲೋ ಒಂದೊಂದು ಹೊಲ್ದಾಗ ಇದ್ದುಬಿಡೋದು ಆ ಕೊರಲು. ಹಾಗಾಗಿ ನಾನು 2004-05 ಆ ಕೊರಲು ಮತ್ತು ನಾವು ಸಹಜ ಸಮೃದ್ಧ ಈ ಸಿರಿಧಾನ್ಯಗಳ ಮೇಲೆ 2003-04 ನಾವು ಶುರು ಮಾಡಿವಿ. ಆ ಟೈಮಲ್ಲಿ ನನಗೆ ಕೊರಲು ಬಂದಿದ್ದು, ಮೂರ್ತಿಯವ್ರ ಮೂಲಕ ಕಾದರ್ಗೆ ಹೋಗಿದ್ದು ಅದೇ ಕೊರಲುನೇ ನಮ್ಮ ಮನೆಯದು. ಹಾಗಾಗಿ ಅಲ್ಲಿಂದ ಹೊರಗಡೆ ಬಂದು ಸಾವಿರಾರು ಜನಕ್ಕೆ ಹರಡೋಗಿದೆ. ಈ ಮಧ್ಯೆ ಅದೊಂದು ದೊಡ್ಡ ಚಳುವಳಿ ಆಗಿದ್ದು ನೀವೆಲ್ಲ ನೋಡೇ ಇದ್ದೀರಾ. ಹಾಗಾಗಿ ಸಿರಿಧಾನ್ಯ ಹೆಸರು ಕೊಟ್ವಿ ಅಂತ ಭಾಳಷ್ಟು ಜನ ಹೇಳ್ಕೊಳ್ತಾರೆ, ನಾನು ನಕ್ಕು ಸುಮ್ಮನೆ ಆಗ್ತೀನಿ. ಯಾಕೆಂದರೆ ಸಿರಿಧಾನ್ಯದ ಹೆಸರು ಕೊಟ್ಟು ಹೆಮ್ಮೆ ಆ ಖುಷಿ ಕೂಡ ನನ್ನೊಳಗಿದೆ. ಏಕೆಂದರೆ ನಾವು ಹೇಳ್ತಾ ಇರೋ ಸತೀಶ್ ಅವ್ರ ಜೊತೆ ನಾವು ಮೊದಲಿಂದಲೂ ಒಡನಾಟ, ಭಾಳ ಹಿಂದೆ 1994 ನಾನು ಡಾಕ್ಟರ್ ವಂದನಾ ಶಿವ ಅವ್ರ ಜೊತೆ ಸೇರಿದ ಓದೊಂದು ತಿಂಗಳಲ್ಲೇ ಅವರೊಂದು ದೂರದರ್ಶನ್ಗೆ ಒಂದು ಮಿಲ್ಲೆಟ್ಸ್ ಮೇಲೆ ಒಂದು ಇದು ಮಾಡಿರೋ, ಅಂದರೆ ದೇಶದ ಬೇರೆ ಬೇರೆ ಸಿರಿಧಾನ್ಯಗಳ ಅಕ್ಕಡಿ ಸಿಸ್ಟಮನ್ನು, ಬಾರನಾಜ, 12 ಪಂಟಲು, ಈ ಥರ ಬೈಗಾದು, ಈ ಥರದ್ದೆಲ್ಲ ಇಡೀ ದೇಶ ಸುತ್ತಿ ಅವರೊಂದು ಬ್ಯೂಟಿಫುಲ್ಲು ಡಾಕ್ಯುಮೆಂಟ್ರಿ ಮಾಡಿಕೊಟ್ಟಿರು ದೂರದರ್ಶನಕ್ಕೆ. ಅದು ಕನಕಪುರದಕ್ಕೆ ಬಂದಾಗ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ 8 ನನಗೆ ಬಂದಿತ್ತು. ನಾವು ಮುಂದಿನ ದಿನಗಳಲ್ಲಿ ಧಾರವಾಡದಲ್ಲಿ ಒಂದು ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಒಂದು ದೊಡ್ಡ 2006 ಒಂದು ಕಾರ್ಯಕ್ರಮ ಮಾಡಿದಾಗ ಅವಾಗ ನಾವು ಸತೀಶ್ ಪವಾಡ ಧಾನ್ಯಗಳು ಅಂತ ಹೇಳೋರು, ಮಿರಾಕಲ್ ಗ್ರೈನ್ಸ್ ಅಂತ. ನಮಗೇನು ಪವಾಡ ಇದೆಲ್ಲ, ಯಾಗ್ರಾನೇನು ಪವಾಡ ಅಲ್ಲ ಅದು. ಕರಾವಳಿನವ್ರಿಗೆ ಕುಚುಬ್ಲಕ್ಕಿ ಒಳ್ಳೆಯದು, ನಮಗೆ ಬಯಲುಸೀಮೆಯವರಿಗೆ ಸಿರಿಧಾನ್ಯ ಒಳ್ಳೆಯದು, ನೀವು ಈಶಾನ್ಯ ರಾಜ್ಯಗಳಿಗೂ ಅವ್ರಿಗೆ ಗೆಡ್ಡೆ ಗೆಣಸು ಒಳ್ಳೆಯದು. ಪ್ರತಿ ಆಹಾರ ಕೂಡ ಅದು ಆಯಾ ಸಂಸ್ಕೃತಿಯಿಂದ ಹೇಳಿದೆ. ಯಾವುದು ಮೇಲು ಕೀಳು ಅನ್ನೋದು ಯಾರಾದರೂ ಹೇಳಿರೆ ನನಗಂತೂ ಭಾಳ ಕೆಟ್ಟ ಸಿಟ್ಟು ಬರುತ್ತೆ. ಯಾಕಂದರೆ ನಮ್ಮ ಗ್ರಾಮದಲ್ಲಿ ನನ್ನ ಇದರಲ್ಲಿ ನಮ್ಮ ಅಜ್ಜಿನೇ ದೊಡ್ಡ ನ್ಯೂಟ್ರಿಷನಿಸ್ಟು. ಅಜ್ಜಿಗಿನ ಒಳ್ಳೆ ಇದು ಯಾರೂ ಇಲ್ಲ. ಯಾಕಂದರೆ ಅವರಜ್ಜಿ ಹೇಳ್ಕೊಟ್ಟಿದೆ. ಅವ್ರ ಮುಂದೆ ಇನ್ಯಾವ ಆಹಾರ ತಜ್ಞರು ಬರೋಕ್ಕೆ ಸಾಧ್ಯ ಇಲ್ಲ. ಮತ್ತು ಆಯಾ ಪ್ರದೇಶದ ಅನ್ನ ಏನಿದೆ ಅದು ಅವರು ಶ್ರೇಷ್ಠ. ಅದು ಎಷ್ಟೋ ತಲೆಮಾರುಗಳು ಅದು ನೋಡಿದೆ ಅಂತ ನಂಬ್ಕೊಂಡಿರೋ ನಾನು. ಹಾಗಾಗಿ ನಾವು ಪ್ರಜಾವಾಣಿಗೊಂದು ಲೇಖನ ಬರೆಯೋ ಕಾಲದಲ್ಲಿ ರವಿ ವಿಶ್ವನಾಥ್ಪುರ ಅಂತ ನನ್ನ ಹತ್ರ ಇದ್ದ ಹುಡುಗ ಒಂದೆಲ್ಲ ಬರ್ಕೊಂಡು ಬಂದು ಅವನು ಪವಾಡ ಧಾನ್ಯಗಳ ಅದ್ಭುತದ ಬಗ್ಗೆ ಅವನು ಬರ್ಕೊ ಬಂದ. ಏಯ್ ಇದೆಂಥದ ಪವಾಡ ಧಾನ್ಯ ಸರಿ ಇಲ್ಲ, ಅದು ಯಾವುದು ಪವಾಡ ಅಲ್ಲ ಅಂತ ಅಂದ್ಕೊಂಡು ಧಾನ್ಯ ಸರಿ ಏನೇನೋ ಹಿಂಗೆ ಮಾತಾಡ್ತಾ ಇದ್ದ ಕಾಲಗಡ್ದ. ಯಾಕೆ ನಮಗೆ ತೃಣಧಾನ್ಯಗಳ ಬಗ್ಗೆ ಒಂದಷ್ಟು ಭಾಳ ಸಿಟ್ಟಿತ್ತು. ಯೂನಿವರ್ಸಿಟಿಗಳೆಲ್ಲ ತೃಣಧಾನ್ಯ ತೃಣಧಾನ್ಯ ಅಂತಿದ್ದು ನಾವು ಕಿರುಧಾನ್ಯಗಳು ಅಂತ ಬಳಸ್ತಾ ಇದ್ವಿ. ಹಾಗಾಗಿ ಆ ಟೈಮಲ್ಲಿ ನಾವು ಸಿರಿಧಾನ್ಯ ಅಂತ ಒಂದೇನೋ ಇಡೋಣ, ಯಾಕೆಂದರೆ ಆರೋಗ್ಯಕ್ಕೂ ಸಿರಿ ತರುತ್ತೆ, ರೈತನಿಗೂ ಸಿರಿ ತರುತ್ತೆ ಅಂತ. ಹಂಗಾಗಿ ನಾವು ಸಿರಿಧಾನ್ಯ ಅನ್ನೋ ಪದ ಮೊದಲನೇ ಬಾರಿ ಬಳಸ್ತಿದ್ದೀವಿ. ಅದಾದಮೇಲೆ ಗಾಣದಾಳ್ ಶ್ರೀಕಂಠ ಪ್ಯಾಟಿ ಇವರೆಲ್ಲ ಮುಂದಿನ ದಿನಗಳಲ್ಲಿ ಸಿರಿಧಾನ್ಯ ಸಿರಿಧಾನ್ಯ ಅಂತ ಆಯಿತು. ಹಾಗಾಗಿ ಆಮೇಲೆ ಅದು ಒಂದು ಇದಾಗೋಯಿತು. ಮತ್ತು ಇತ್ತೀಚೆಗೆ ನಾನು ಉತ್ತರ ಕರ್ನಾಟಕದಲ್ಲಿ ಈಗ ಕಳೆದ ಡಿಸೆಂಬರಲ್ಲಿ ನಾವು ಒಂದು ದೇವಧಾನ್ಯ ಫಾರ್ಮರ್ ಪ್ರೊಡ್ಯೂಸರ್ ಕಂಪ್ನಿ ಅಂತ ಮಾಡಿವಿ. ಅಲ್ಲೆಲ್ಲ ನಾವು ದೊಡ್ಡ ಪ್ರಮಾಣದಲ್ಲಿ ಸಿರಿಧಾನ್ಯ ಇದು ಕೆಲಸ ಮಾಡ್ತಾ ಇದ್ದೀವಿ. ಅವಾಗ ಸಿರಿಧಾನ್ಯ ಬ್ರ್ಯಾಂಡ್ ನಮಗೆ ಸಿಕ್ಕಿಲ್ಲ, ಈಗ ಸುಮಾರು ಜನ ಈಗ ಮಾಡಿಸ್ಬಿಟ್ಟಿದ್ದಾರೆ. ನಾನು ರಾಜಸ್ಥಾನದಲ್ಲಿ ಕೆಲಸ ಮಾಡುವಾಗ ಅವರು ದೇವಧಾನ್ಯ ಅಂತ ಹೇಳ್ತಾ ಇದ್ರು. ಹಾಗಾಗಿ ಈಗ ನಾವು ಇದನ್ನು ದೇವಧಾನ್ಯ ಅಂತ ಉತ್ತರ ಕರ್ನಾಟಕದಲ್ಲಿ ಒಂದು ರೈತರ ಕಂಪ್ನಿಗೆ ತಂದಿದ್ದೀವಿ. ಅಂದರೆ ನಿಮ್ಗೆ ಹೇಳೋದು, ಈ ಸಿರಿಧಾನ್ಯಗಳು ಅನ್ನೋದು ಒಂದು ಕನಸು, ಒಂದು ಸಂಸ್ಕೃತಿ ಮತ್ತು ನಮ್ಮ ಬದುಕಿನ ಭಾಗ ಇದು. ಹಾಗಾಗಿ ಎಷ್ಟೋ ಸಲ ನಾನು ವಿಶ್ವವಿದ್ಯಾಲಯಗಳ ಜೊತೆ ಭಾಳ ಜಗಳಾಡ್ತೀನಿ, ಬಟ್ ಅವ್ರ ಜೊತೆ ಭಾಳ ಹತ್ತಿರದಿಂದ ಕೆಲಸನೂ ಮಾಡ್ತೀನಿ. ಹೇಗೆ ಅಂದರೆ, ಈಗ ನಾವು ಯಾವುದೋ ಕೊರಲು ಇದೆಯಲ್ಲ, ನನಗೆ ಚೆನ್ನಾಗಿ ಜ್ಞಾಪಕ ಇದ್ದಂಗೆ ಕೊರಲನ್ನ ಉಳಿಸಿ ಬೆಳೆಸಿದವರು ಶ್ರೀಮಂತ ರೈತರುಗಳೆಲ್ಲ, ದೊಡ್ಡ ರೈತರುಗಳೆಲ್ಲ, ನೀರಾವರಿ ಇದ್ದರಲ್ಲ, ನನಗೆ ಗೊತ್ತಿದ್ದಂಗೆ ಭಾಳ ದಲಿತರು, ಚಿಕ್ಕ ಹಿಡುವಳಿದಾರರು, ಯಾವುದೋ ಒಂದು ನಿಕೃಷ್ಟವಾದ ನಿರ್ಲಕ್ಷ್ಯವಾದ ಪಾಳು ಬಿದ್ದು ಹೊಲಗಳಲ್ಲಿ ಇಷ್ಟಿಷ್ಟು ಹೊಲ ಇಟ್ಕೊಂಡವ್ರು ಕೊರಲನ್ನ ಉಳಿಸಿ ಬೆಳೆಸಿದ್ದು ಅನಂತಪುರ, ಪಾವಗಡ, ಮಧುಗಿರಿ, ಹಿರಿಯೂರು, ಒಂದು ಸ್ವಲ್ಪ ಕೊರಟಗೆರೆ, ಈ ಭಾಗದಲ್ಲಿ ಇಡೀ ಪ್ರಪಂಚದಲ್ಲಿ ಕೊರಲು ಏನಾನ ಉಳಿದಿದ್ದರೆ ಇಷ್ಟೆಲ್ಲ ಆಧುನೀಕರಣದ ಮಧ್ಯೆ ಕೂಡ ಈ ಚಿಕ್ಕದ ಇವರು. ಆಗ CFTRIಗೂ ಗೊತ್ತಿಲ್ಲ, ಯೂನಿವರ್ಸಿಟಿಗೂ ಗೊತ್ತಿಲ್ಲ, ಯಾರೂ ಇಲ್ಲ. ಒಂದು ಸ್ವಲ್ಪ ನಾವು ಒಂದು ಸ್ವಲ್ಪ ಜಗಳ ಮಾಡಿ ಕೊನೆಯಲ್ಲಿ 2011 ನಾನೇ ಬೆಂಗಳೂರು ಯೂನಿವರ್ಸಿಟಿ ಇದು ಕೃಷಿ ವಿಶ್ವವಿದ್ಯಾಲಯದ ಜೊತೆ ಸೇರಿ ಒಂದು ಕೊರಲು ಪುಸ್ತಕ ತಂದಿದ್ದಾಯಿತು. ಈಗ ನೋಡಿರೋ ಅವೆಲ್ಲ ನಿಮ್ಗೆ ಇಂಟರ್ನ್ಯಾಷನಲ್ ಪೇಪರ್ಸು ಎಲ್ಲ ಬರ್ತಾ ಇದ್ದಾವೆ. ಮತ್ತು ಮೊನ್ನೆ ಧಾರವಾಡ ಯೂನಿವರ್ಸಿಟಿ ಅದಕ್ಕೊಂದು ನಂಬರ್ ಕೊಟ್ಟು ಕೊರಲು ರಿಲೀಸ್ ಮಾಡುತ್ತೆ, ವೆರೈಟಿ. ಹಾಗಾಗಿ ಏನಾಗಿದೆ ಅಂದರೆ ನಿಜವಾಗೂ ಸಿರಿಧಾನ್ಯಗಳು ಜನರ ಧಾನ್ಯ ಅದು. ಈಗ ಮಾದಯನಗಿರಿ ರಾಗಿ ಅಂದರೆ ಅದು ಮಾದಯನಗಿರಿ ರಾಗಿನೇ ಆಗಿರಬೇಕು, M62 ಹಂಗೆ ಹೇಳಬಾರ್ದು. ಯಾಕಂದ್ರೆ ಒಂದು ಸಂಸ್ಕೃತಿ ಅದು ನೋಡಿ. ಈಗ ಹಾಲ್ಗಡಕ್ಲು ರಾಗಿ, ಬಿಡಪು ರಾಗಿ, ಮಜ್ಜಿಗೆ ರಾಗಿ, ಬಾಳೆಪಟ್ಟೆ ರಾಗಿ, ಪಿಚ್ಕಡ್ಡಿ ರಾಗಿ, ಸಣ್ಕಡ್ಡಿ ರಾಗಿ, ಕೋಣಕೊಂಬಿನ ರಾಗಿ ಅಲ್ವಾ, ಅಯ್ಯನ ರಾಗಿ ಇದೆಲ್ಲ ಕೂಡ. ಈಗೆಲ್ಲ ಸಣ್ಕಡ್ಡಿ ರಾಗಿ ಅಂದರೆ ಅದು ನಿಮಗೆ ಕಾಳಿಗೆ ಇಳುವರಿಗೆ ಬರಲ್ಲ, ಅದ್ರ ಸ್ಟೆಮ್ಮು ಅದ್ರ ಇದು ಕಾಂಡ ಸಣ್ಣದು, ದನಗಳು ಮೇವುಗೊಳ್ಳೇದು. ಕೋಣಕೊಂಬಿನ ರಾಗಿ ಅಂದರೆ ಉದ್ದ ಬರುತ್ತೆ, ರೊಟ್ಟಿಗೊಳ್ಳೇದು. ಮಜ್ಜಿಗೆ ರಾಗಿ ಅಂದರೆ ನೀವು ಇಡ್ಲಿ ದೋಸೆಗೆ ಮಾಡ್ಬೋದು. ಈ ಥರ ಹೆಸರು ಜೊತೆನೇ ಹೋಗುತ್ತೆ. ಒಂದು ಸಲ ಅದಕ್ಕೆ ನಂಬರ್ ಕೊಟ್ಟುಬಿಟ್ರೆ ನಾವು ಅದು ಏನು ನಮ್ಮದು ಅನ್ಸೋದೇ ಇಲ್ಲ. ಅದು ಆ ಥರದ ಇದು ಇದೆ. CFTRI ಅಂತ ಸಂಶೋಧನಾ ಕೇಂದ್ರಗಳು ಬಹಳಷ್ಟು ರೈತರಿಗೆ ಇನ್ನೊಂದು ಸ್ವಲ್ಪ ಹತ್ರ ಆಗಬೇಕು. ಯಾಕಂದರೆ ಮಲ್ಲೇಶ್ ಅವರು ಅಂತಲ್ಲಿದ್ದರು, ತುಂಬ ಅವರು ಆ ಕಾಲಘಟ್ಟದಲ್ಲಿ ರಾಗಿ ಮೇಲೆ ತುಂಬ ಕೆಲಸ ಮಾಡಿದವರು. ಮತ್ತು CFTRI ಇತ್ತೀಚೆಗೆ ಭಾಳ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ. ಮಿಲ್ಲೆಟ್ಗಳು ಎರಡು ಥರ ಇದೆ, ಒಂದು ನಾಸಿಕ್ಕಲ್ಲಿ, ಇನ್ನೊಂದು ತೇನಿ ತಮಿಳ್ನಾಡಲ್ಲಿ. ಇಡೀ ಉತ್ತರ ಕರ್ನಾಟಕ, ಉತ್ತರ ಭಾರತದ ಇದೆಲ್ಲ, ಮಧ್ಯ ಭಾರತದೆಲ್ಲ ಕೂಡ ನಾಸಿಕ್ಗೆ ಬರುತ್ತೆ. ಅವರ ಅಕ್ಕಿ ಸಂಸ್ಕರಣೆ ಮಾಡಿ ಗುಜರಾತ, ಮರಾಠಿ, ಅಫ್ಘಾನಿಸ್ತಾನದವರೆಗೂ ಆ ಅಕ್ಕಿ ಹೋಗುತ್ತೆ, ಎಕ್ಸ್ಪೋರ್ಟ್ ಕೂಡ ಆಗುತ್ತೆ. ದೊಡ್ಡದು ನಾಸಿಕ್ಕಲ್ಲಿ ಸೆಂಟ್ರ್ ಆಗಿದ್ದಾವೆ. ಇನ್ನೊಂದು ತೇನಿನಲ್ಲಿದೆ. ತಮಿಳ್ನಾಡು ದೊಡ್ಡ ಪ್ರಮಾಣದಲ್ಲಿ ಸಿರಿಧಾನ್ಯಗಳು ಬೆಳೀತದೆ, ಅಲ್ಲಿಂದ ಬಿಸ್ಕತ್ ಕಂಪ್ನಿಗಳಿಗೆ ತೇನಿಯಿಂದ ಹೊರಕ್ಕೋಗ್ತದೆ. ಇದು ಉಪವಾಸಕ್ಕೆ ಹೋಗ ಸಿರಿಧಾನ್ಯಗಳು, ಫುಲ್ಲು ಪಾಲಿಶ್ ಮಾಡ್ತಾರೆ, ನಿಮಗೆ ಗೊತ್ತೇ ಆಗಲ್ಲ. ನಾಸಿಕ್ಕಿಂದ ತೇನಿಯಿಂದ ಬಹಳಷ್ಟು ಬಿಸ್ಕತ್ ಕಂಪ್ನಿಗಳಿಗೆ ಹೋಗುತ್ತೆ. ಇವೆರಡು ಹಬ್ಬ ಅದು. ಈ ಮಧ್ಯೆ ಏನಾಗಿದೆ, ಕಳೆದ 10-12 ವರ್ಷದಿಂದ ಅದು ವಿಶೇಷವಾಗಿ ಕರ್ನಾಟಕ ಕೃಷಿ ಇಲಾಖೆಯಿಂದ, ನಬಾರ್ಡು ಇವರೆಲ್ಲರಿಂದ, ಅಟ್ಲೀಸ್ಟ್ ನಾವು ತುಂಬ ಕಳೆದ ಒಂದು 5-6 ವರ್ಷಗಳಲ್ಲಿ ತುಂಬ ಜನಪ್ರಿಯ ಆಯಿತು ಸಿರಿಧಾನ್ಯ. ಆದರೆ ದುರಂತ ಅಂದರೆ ಕರ್ನಾಟಕ ಸಂಸ್ಕರಣೆ ನಾವು ಇಲ್ಲ, ಇಲ್ಲೇನಿದ್ರೂ ನಾವು ಹೊರಗಡೆ ಕಳಿಸ್ತಾ ಇದ್ದೀವಿ. ಸುಮ್ಮನೆ ನೆಪಕ್ಕೊಂದು ಘಟಕ ಹಾಕ್ಕೊಳ್ಳೋದು, ಹೆಸರುಗಳೆಲ್ಲ ನೀವು ಲಿಸ್ಟ್ ಮಾಡ್ಕೊಂಡು ಬನ್ನಿ, ಒಬ್ಬರು ಓಡಿಸಿಲ್ಲ ಮಿಷಿನ್ ಇಲ್ಲಿ ಹಾಕ್ಕೊಳ್ಳೋದು. ನನ್ನ ಹತ್ರ ಸಂಸ್ಕರಣಾ ಘಟಕ ಐತೆ ಅನ್ನೋದು, ಆಮೇಲಿಂದ ರಾಷ್ಟ್ರಾಶಿ ತಂದು ಸಿರಿಧಾನ್ಯಗಳನ್ನು ಮಾರಿರು, ಇದೇ ಮಾರಿರು 2-3 ವರ್ಷ. ನೋಡಿ, ರೈತರು ಬೆಳೆಸಿವಿ ನಾವು. ಪಾಪ ನನಗೆ ಅಯ್ಯೋ ಅನ್ನಿಸ್ತದೆ, ಕೃಷಿ ಇಲಾಖೆಗೆ ನಮ್ಮ ಮೂಲಕನೇ ಸಾಕಷ್ಟು ಬೀಜ ಕೊಟ್ವಿ. ಜೈಪುರ ಇಲ್ಲೆಲ್ಲ ಫೋನ್ ಮಾಡೋರು ನನಗೆ, ಸೊಮೇ ನಮ್ಮ ಹತ್ರ ಇದೈತೆ, ನಾವಣೆ ಐತೆ, ಸಾವೆ ಐತೆ, ತೊಗೊಳ್ತೀರಾ ಅಂತ. ನಾವು ನಮ್ಮ ಕುಂದಗೋಳದ 1000 ಜನ ರೈತರಿಂದ ಕೆಲಸ ಮಾಡ್ತಾಯಿರೋದು, ಅದು ನಮಗೆ ಬೇಕಿಲ್ಲ, ಏನೋ ಸಣ್ಣ ಪ್ರಮಾಣಕ್ಕೆ ಬೇಕು. ಯಾಕೆಂದರೆ ಇಲ್ಲೆಲ್ಲೂ ಕೂಡ ಮೈಸೂರು ಸುತ್ತಮುತ್ತ ಸಂಸ್ಕರಣಾ ಯಂತ್ರಗಳಿಲ್ಲ. ಹಾಗಾಗಿ ಈ ಚಿಕ್ಕಪುಟ್ಟದೇನು ಇಲ್ಲಿವರೆಗೂ ಕೃಷಿ ಇಲಾಖೆ ಕೊಡ್ತಾ ಅದು ಕೆಲಸ ಮಾಡಲ್ಲ. ಮತ್ತು ನಿಮಗೆ ದೊಡ್ಡ ದೊಡ್ಡದು ಬೇಕೂ ಇಲ್ಲ, ಸೋಟೆಕ್ಸ್ ಮೆಷಿನ್ ಹಾಕಬೇಕು ಅಂತಾರೆ, ಅವೆಲ್ಲ ಅಗತ್ಯ ಇಲ್ಲ. ಮುಖ್ಯವಾಗಿ ಏನು ಅಂದರೆ ನೀವು ಕ್ಲೀನಿಂಗ್ ಇದೆಲ್ಲ ಕೂಡ ಹಂತಂತವಾಗಿದೆ. ಒಂದು ಮೊದಲು ನೀವು ನಿಮ್ಮ ಸಿರಿಧಾನ್ಯಗಳನ್ನು ಶುದ್ಧ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು, ಅದರಲ್ಲಿರೋ ಚಾಫಿ ಎಲ್ಲ ತಕ್ಕೋಬೇಕು, ಗಟ್ಟಿ ಕಾಳಿರಬೇಕು, ಆವಾಗ ನಿಮಗೆ ಉಳಿಕೆ ಕಮ್ಮಿ ಆಗುತ್ತೆ. ಈ ಥರದ್ದು ಇದೆಲ್ಲ ಆದಮೇಲೆ ನೆಕ್ಸ್ಟ್ ಅದನ್ನು ಅಲ್ಲರ್ಗೆ ಹಾಕಿ ಒಂದು ಸ್ವಲ್ಪ ಲೈಟ್ ಪಾಲಿಶ್ ಕೊಟ್ಟು ಈ ಥರದ್ದು ಡಿಫ್ರೆಂಟ್ ಇದಿದೆ. ಹಾಗಾಗಿ ಇದೆಲ್ಲ ಏಟುಗಳು ತಿಂದಮೇಲೆ ಈಗ ನಾವೇನೆ ಗದಗ KVK ಮತ್ತು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಮಿಲ್ಲೆಟ್ ರಿಸರ್ಚ್ ಜೊತೆ ಸೇರಿ ಹೈದರಾಬಾದು ತುಂಬ ಕೆಲಸ ಮಾಡ್ತಾ ಇದೆ. ನಾವು 3 ಜನ ಸೇರಿ ನಾವು ಕುಂದಗೋಳದಲ್ಲಿ ಈಗ ಒಂದು ಮಿಲ್ ಹಾಕಿದ್ವಿ, ಎಲ್ಲ ಒಂದು ಹಳ್ಳಿ ಹೆಣ್ಮಕ್ಳೆ ನಡೆಸೋ ಅಂಥದ್ದು ಚಿಕ್ಕದು, ಎಲ್ಲ ಒಂದು 10 ಲಕ್ಷ ರೂಪಾಯಿ, ಅದರಲ್ಲಿ 6 ಲಕ್ಷ ರೂಪಾಯಿ ಬರೀ ನಾವು ಕ್ಲೀನಿಂಗ್ ಮೆಷಿನೇ ಹಾಕಿದ್ದೀವಿ, ಬರೀ ಹಲ್ಲರ್ 1-1.5 ಲಕ್ಷ ಅಷ್ಟೇ. ಅದಕ್ಕೆ ಸೋಲಾರ್ ಎಲ್ಲ ಸೇರಿಸಿದ್ದೀವಿ, ಸೆಲ್ಕೋಜ್ ರೂಪದಲ್ಲಿ ಎಲ್ಲ ಕೊಟ್ಟು ಹಾಕಿರೆ ಒಂದು 20 ಲಕ್ಷ ರೂಪಾಯಿ ಆಸುಪಾಸು. ಬಟ್ ಸೋಲಾರ್ ಇಲ್ಲ ಅಂದರೆ ಒಂದು 10 ಲಕ್ಷಕ್ಕೆ ಒಂದು ಒಳ್ಳೆ ಮಿಲ್ ಜೋಡಿಸ್ಬೋದು. ಕಮ್ಯುನಿಟಿ ಲೆವೆಲ್ ನಾನು ಹೇಳೋದು ಅಂದರೆ ನೀವು ಮಾರ್ಕೆಟಿಗೆ ತೊಗೊಂಡೋಗ ಕ್ವಾಲಿಟಿ ಇರೋಂಥದ್ದು. ಇದು ತುಂಬ ಕೆಲಸ ಆಗಬೇಕು. ನಾವು ಕೂಡ ಇನ್ನು 1000 ಪ್ರಾಬ್ಲಮ್ ಇದೆ. ಇದೇನಾಗುತ್ತೆ, ಸಂಸ್ಕರಣೆಯಲ್ಲಿ ನವಣೆ ಹಳದಿ, ಅದರ ಅಕ್ಕಿ ಕೂಡ ಹಳದಿ, ಹಂಗಾಗಿ ನಿಮ್ಗೆ 2-3% ಇದ್ದರೂ ಗೊತ್ತಾಗಲ್ಲ. ಹಾಗಾಗಿ ಈ ಸಂಸ್ಕರಣೆ ಮೇಲೆ ಭಾಳ ಕೆಲಸ ಮಾಡಬೇಕಾಗಿದೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಭಾಗದಲ್ಲಿ ಎಲ್ಲಾದರೂ ಖಂಡಿತವಾಗೂ ನಾವೊಂದು ಸಂಸ್ಕರಣಾ ಯಂತ್ರ ಘಟಕವನ್ನು ಹಾಕ್ಬೋದು, ನಮಗೂ ಆಸಕ್ತಿ ಇದೆ. ಬಟ್ ಏನು ಅಂದರೆ ಒಂದು ಪ್ರಾಮಾಣಿಕವಾಗಿ ಬೆಳೆದು ಕೂಡ ಅಂತರಬೇಕದು. 2 ದಿನ ಈಗ ಕೊಡೋದು, 2 ದಿನ ಹಿಂಗೆ ಕೊಡೋದು ಹಂಗಿರಲ್ಲ. ಮತ್ತು ಒಂದು ಪ್ರೀತಿಯಿಂದ ಒಂದು ನಂಬಿಕೆಯಿಂದ ಕಟ್ಟಂಗೆ ಆಗಬೇಕು. ಈಗ ಹೆಂಗೋ ಇವತ್ತು ಕೆಲವ್ರು ಏನಾಗ್ತಾರೆ, ಇವತ್ತು 10 ರೂಪಾಯಿ ಕೊಟ್ಟರೆ ಈ ಕಡೆ, 20 ರೂಪಾಯಿ ಕೊಟ್ಟರೆ ಆ ಕಡೆ, ಹಂಗಿಲ್ಲ. ನೀವೇನಿರೋ ಕಂಪ್ನಿ ಕಟ್ಟಬೇಕು, ರೈತರ ಕಂಪ್ನಿ ಅಂದರೆ ಒಂದೇ ಬದ್ಧತೆ ಇರಬೇಕು, ಒಂದು ನಂಬಿಕೆ ಇರಬೇಕು, ಒಂದೇ ಕಡೆ ಕೊಡ್ತಾ ಇರಬೇಕು. ಹಾಗಾಗಿ ವಿ ಮಿಲ್ದು ನಿಜವಾಗೂ ಒಂದು ಯಶಸ್ವಿ ಕಥನ ಅದು, ಆ ರೂಪಕ್ಕೆ ಬರಬೇಕು. ಮತ್ತು ನಮ್ಮ ಬ್ರ್ಯಾಂಡ್ಗಳು ಮಾಲುಗಳಲ್ಲಿ ಕೂತ್ಕೋಬೇಕು. ನೋಡಿ, ದುರಂತ, ಅರಮನೆ ಮೈದಾನಕ್ಕೆ ಹೋದ್ರೆ ಹೊಟ್ಟೆ ಗುರಿತದೆ. 20 ಪೈಸೆನೂ ರೈತರು ಬ್ರ್ಯಾಂಡ್ ಇಲ್ಲ, ಎಲ್ಲ ಸಿಟಿ ಬ್ರ್ಯಾಂಡ್ಗಳು, ದುಡ್ಡಿದ್ದವ್ರ ಬ್ರ್ಯಾಂಡ್ಗಳು. ಹಾಗಾಗಿ ರೈತರು ಇದಾಗಬೇಕು. ಆ ನಿಟ್ಟಿನಲ್ಲಿ ಮೈಸೂರು ಆಕಾಶವಾಣಿ ನಿಜಕ್ಕೂ ತುಂಬ ದೊಡ್ಡ ಕೆಲಸ ಮಾಡ್ತಾ ಇರೋಂಥದ್ದು ಭಾಳ ಪ್ರೀತಿ ನಮಗೆ. ಇಷ್ಟೆಲ್ಲ ಇದ್ರ ನಡುವೆ ಕೂಡ ಆಕಾಶವಾಣಿಗಳು ಎಷ್ಟು ಸಾಧ್ಯನೋ, ವಿಶೇಷವಾಗಿ ಕರ್ನಾಟಕದಲ್ಲಂತೂ ಧಾರವಾಡ, ಹಾಸನ, ಮೈಸೂರು ಪ್ರತಿಯೊಂದು ಕೂಡ ನಮಗೂ ಭಾಳ ಹೆಮ್ಮೆ. ಈಗ ನಂದು ಧಾರವಾಡದ್ದು ಈಗ ಮರೆತಾಹಾರಗಳ ಸರಣಿ ಶುರುವಾಗುತ್ತೆ ಹತ್ತದು, ಹಾಗಾಗಿ ಮುಂದೊಂದು ಸಿರಿಧಾನ್ಯಗಳ ಸರಣಿ ನಾವು ಇಲ್ಲಿಂದಲೇ ಮಾಡುವ, ಭಾಳ ಖುಷಿ ಆಗ್ತದೆ. ಆಕಾಶವಾಣಿ ರೈತರು ಮತ್ತು ಗ್ರಾಹಕರ ನಡುವೆ ಒಂದು ಸೇತುವೆ ಆಗಲಿ, ಒಂದು ಸಿರಿಧಾನ್ಯದ ಒಂದು ಸಂಭ್ರಮವನ್ನು ಮೈಸೂರಿಂದಲೇ ಶುರು ಮಾಡೋಣ. ನಾವಂತೂ ನಿಮ್ಮ ಜೊತೆಗಿರ್ತೀವಿ. ನನ್ನ ಮಾತನಾಡಕ್ಕೆ ಆಹ್ವಾನಿಸಿದ್ದಕ್ಕೆ ಧನ್ಯವಾದ. ರೇಡಿಯೋ ಕಿಸಾನ್ ದಿನದ ಅಂಗವಾಗಿ ಫೆಬ್ರವರಿ 15ರಂದು ಮೈಸೂರು ಆಕಾಶವಾಣಿ ಕೇಂದ್ರದ ಆವರಣದಲ್ಲಿ ಆಯೋಜಿಸಲಾಗಿದ್ದ ಕಾರ್ಯಕ್ರಮದಲ್ಲಿ ಪಾರಂಪರಿಕ ಬೀಜಗಳ ಸಂರಕ್ಷಣೆ ಹಾಗೂ ಸಿರಿಧಾನ್ಯ ಬೆಳೆಗಳ ವಿಸ್ತರಣೆ ಕುರಿತು ಮಾತನಾಡಿದವರು ಸಹಜ ಸಮೃದ್ಧಿ ಸಂಸ್ಥೆಯ ಅಧ್ಯಕ್ಷರಾದ ಜಿ ಕೃಷ್ಣಪ್ರಸಾದ್. ಇವರ ಮಾತುಗಳ ಧ್ವನಿ ಮುದ್ರಣವನ್ನು ಇದುವರೆಗೆ ಕೇಳಿದಿರಿ. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇದೇ ತಿಂಗಳ 24ನೇ ತಾರೀಖಿನಂದು ನೈಸರ್ಗಿಕ ಕೃಷಿ ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಕುರಿತ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ರೈತರು ಹಾಗೂ ರೈತ ಮಹಿಳೆಯರಿಗಾಗಿ ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗುವುದು. ಆಸಕ್ತರು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9880964942 ಅಥವಾ 8277933154ಕ್ಕೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಮೈಸೂರು ಜಿಲ್ಲೆಯ ಕೇವಲ 50 ರೈತರು ಹಾಗೂ ರೈತ ಮಹಿಳೆಯರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ರೈತ ಬಾಂಧವರೇ, ಈಗ ಅರಣ್ಯ ಹಾಗೂ ಹೂವಿನ ಕೃಷಿಯ ಅನುಭವ ಕುರಿತು ಸರಗೂರು ತಾಲೂಕು ಇಟ್ನ ಗ್ರಾಮದ ಕೃಷಿಕ ಈರಾ ನಾಯ್ಕ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಸಂದರ್ಶಕರು ಎಸ್ಎಸ್ಸಿ ಹೇಮಕುಮಾರ್. ಕೆಳಗರೆ ನಮಸ್ಕಾರ. ಇಂದು ನಮ್ಮೊಂದಿಗಿದ್ದಾರೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕಿನ ಇಟ್ನ ಗ್ರಾಮದ ಈರನಾಯ್ಕ ಅವರು. ಈರನಾಯ್ಕರೆ ನಮಸ್ಕಾರ. ನಮಸ್ಕಾರ. ಈರನಾಯ್ಕರೆ ಎಷ್ಟು ವಯಸ್ಸು ನಿಮ್ಗೆ ಇವಾಗ? 53. ಮೂಲತಃ ಕೃಷಿ ಕುಟುಂಬದವರನ? ಕೃಷಿ ಕುಟುಂಬದವರೇ. ನಾವು ಯಾವಾಗಲೂ ಕಾಲ ಮುಟ ಕೃಷಿ ಕುಟುಂಬದವರೇ. ತಂದೆ ತಾತ ಎಲ್ಲ ಖುಷಿ. ಎಲ್ಲ ಒಟ್ಟಿಗಿದ್ದೀರಾ ಅಥವಾ ನೀವೇ ಸ್ವಲ್ಪ ಇಸೆ ಆಗಿದ್ದೀರಾ? ನಾವು ಇಸೆ ಆಗಿದ್ದೀವಿ. ನಾವೊಂದು 5-6 ವರ್ಷ ಇಸೆ ಬೇರೆ ಬೇರೆ ಆಗಿದ್ದೀವಿ. ಅಣ್ಣ ತಮ್ಮಿಂದ್ರೆ ನಾವು ಇಬ್ರು. ನಿಮ್ಗೆ ಎಷ್ಟು ಜಮೀನು ಬಂದಿದೆ? ಒಟ್ಟು ನಮ್ಗೆ 4 ಎಕರೆ. 4 ಎಕರೆಯಲ್ಲಿ 2-2 ಎಕರೆ ತಗೊಂಡಿದೀವಿ. ಏನ್ ಎಕರೆ ಹೇಳಿ, ನೀವು ಏನೇನು ಬೆಳೆಗಳನ್ನ ಬೆಳೀತಾ ಇದ್ರಿ ಮತ್ತೆ ಇವಾಗ ಏನ್ ಬೆಳೆಗಳನ್ನ ನಿಮ್ಮ ಜಮೀನಿನಲ್ಲಿ ಮಾಡ್ತಾ ಇದ್ರಿ? ಒಟ್ಟಿಗಿದ್ದಾಗ ನಾವು ಕಬ್ಬು, ಬಾಳೆ ಎಲ್ಲ ಒಟ್ಟು ನಾವು ಬೆಳೀತಾ ಇದ್ದಾವ. ಆಗ ನಮ್ಗೆ ಪಕ್ಕ ಮೇಲ್ಗಡೆ ನಮ್ಮ ಜಮೀನ ಕೀಳ್ಗಡೆ ಆಗದು ಅಲ್ಗಣಿ ನಾವು ಕಬ್ಬುಡಕ ಅವ್ರನ್ನ ಕೇಳ್ಕೊಂಡು ಇದ್ ಮಾಡ್ಕೊತೀನೋ. ಅವ್ರಿಗೂ ನಮ್ಗೆ ಸಂಪರ್ಕ ಕಮ್ಮಿ ಆಯ್ತು. ಅದರಿಂದ ನಾವು ಕಬ್ಬು ನಿಲ್ಸ್ಬಿಟ್ಟವು. ಆಗ ನಾವು ಅಣ್ಣ ತಮ್ಮಿದ್ರು ಬೇರೆ ಆದವು. ಬೇರೆ ಆದ್ಮೇಲೆ ನಾವು ಭತ್ತ ಬೆಳೆ ಹಾಕ್ತಿರಿ ಕಣವು. ಅದ್ ಬಿಟ್ಟು ಬಾಳೆ ಹಾಕಿದವು. ಬಾಳೆ ಹಾಕೊಂಡು ಬಾಳೆನ ಬೆಳೆದು ಮತ್ತೆ ಕಾಕಡೆ ಒಂದು 1.5 ಎಕರೆ ಕಾಕಡೆ ಹಾಕೊಂಡಿದ್ವಿ. ಮತ್ತೆ ಇದು ಹರ್ಕ್ಲಸ್ ಮರಗಳು 2 ಎಕರೆ ನಿಮಗ್ ಬಂದಿದೆ. ಈ 2 ಎಕರೆನಲ್ಲಿ ಇವಾಗ ಏನೇನ್ ಕೃಷಿ ಕೆಲಸ ಮಾಡ್ತಾ ಇದ್ರಿ ನೀವು? 1 ಎಕರೆ ಭತ್ತ, 10 ಕುಂಟ ಕಾಕಡೆ ಗಿಡ. ಇದು ಮಿಕ್ಕಿದ ಜಮೀನಿಗೆ ಏನೇನ್ ಮಾಡಿದ್ರಿ? ಅದಕ್ಕೆ ಟಮಟೆ ಮೆಣಸಿ ಹಾಕೊಳ್ಳೋದು. ಆ ಕೆಲಸನ ಆವತ್ತಿನ ಜೀವನಕ್ಕೆ ಮೇಟರ್ ಮಾಡ್ಕೊತೀವಿ. ಇದು ನಮ್ ಕಾಕಡನ ನಮ್ ಜೀವನ. ಮೊದಲೇ ನಮ್ ಕಾಕಡ. ಎಷ್ಟು ಗಿಡ ಇದಾವೆ? 300 ಗಿಡ ಇದೆ. 400 ಗಿಡ ಹಾಕ್ಬೇಕು. 5 ಅಡಿಗೆ ಹಾಕ್ಬೇಕಾಗಿತ್ತು, ನಾವು 6 ಅಡಿಗೆ ಹಾಕಬಿಟ್ಟಿದ್ವಿ. ಅಂದ್ರೆ 10 ಎಕರೆಗಾದ್ರೆ ಇಳುವರಿ ಕಡಿಮೆ ಕಡಿಮೆ ಇತ್ತ. ನಮ್ ನುಗ್ಗಾಡೋದಕ್ಕೆ ವಿಶಾಲವಾಗಿ ನುಗ್ಗಾಡ್ಬೇಕು ತೋಟದಲ್ಲಿ. ನಾವು 10 ಗಿಡನ ಜಾಸ್ತಿ ಬೆಳೆಸ್ಕೊಂಡ್ರೆ 10 ಗಿಡಕ್ಕೆ ಏಟ್ ಬಿಡಿತ್ತ ಅನ್ಕೊಂಡು ನಾನು ಆ ರೀತಿ ಮಾಡಿದ್ದೆ. 10 ವರ್ಷದಿಂದ ಮಾಡ್ತಾ ಇದ್ರೆ? ನಾವು 10 ವರ್ಷ ಆಗಿದೆ ಸರ್. 10 ವರ್ಷದಿಂದ ಅಂದ್ರೆ ಗಿಡವನ್ನ ನಾಟಿ ಮಾಡಿದ್ರಲ್ಲ, ಆ ಗಿಡವನ್ನ ಏನಾದ್ರು ಬದಲಾಯಿಸಿದಿರಾ ಇಲ್ಲ ಅದೇ ಗಿಡದಲ್ಲಿ ಹೂ ಬೆಳೆ ತೆಗಿತಾ ಇದ್ರಿ? ಇಲ್ಲ, ಬದಲಾಯಿಸಿಲ್ಲ ಸರ್. ನಾವು ಅದೇ ಗಿಡನಲ್ಲೂ ಹೂ ತೆಗಿತಾ ಇದ್ದೀವಿ. ಒಳ್ಳೆ ಇಳುವರಿ ಬರ್ತಾ ಇದೆಯಾ? ಬರ್ತಾ ಇದೆ ಸರ್. ಹೌದು, ಇಳುವರಿ ಬರ್ತಾ ಇದೆ. ಇಳುವರಿ ಯಾವ ಟೈಮ್ ಒಂದೊಂದು ಒಂದೊಂದು ತಿಂಗ ಅದಕ್ಕ ಅದು ಆ ಟೈಮ್ ಬಿಡಲ್ಲ. ಅದ್ರಲ್ಲಿ ಆ ತಿಂಗ ಬಿಡಲ್ಲ. ಹವಾಮಾನದ ಏರುಪೇರುಗಳ ಮೇಲೆ ಹೂ ಬಿಡೋದು ಆಗೋದು. ಸರಾಸರಿ ನಿಮ್ಗೆ ಎಷ್ಟು ಕೆಜಿ ಒಂದು ದಿನದಲ್ಲಿ ಸಿಗ್ಬೋದು ಹೂವು? 15 ಕೆಜಿ ಹೂ ಕುಯ್ಬೇಕು 300 ಗಿಡನಲ್ಲಿ. 15 ಕೆಜಿಯಿಂದ 1 ಕೆಜಿ ಭತ್ತ, ಅರ್ಧ ಕೆಜಿ ಭತ್ತ, 2 ಕೆಜಿ ಭತ್ತ, ಆ ರೀತಿ ಹವಾಮಾನ ಬದಲಾದಂಗೆ. 1 ಕೆಜಿಯಿಂದ 15 ಕೆಜಿ ಅಂತ ಹೇಳಿದ್ರೆ ಕೆಜಿಗೆ ಎಷ್ಟು ಮಾರುಕಟ್ಟೆ ದರ ಸಿಗ್ಬೋದು ನಿಮ್ಗೆ? ನಮ್ಗೆ 500 ರೂಪಾಯಿನಿಂದ 200 ರೂಪಾಯಿನಿಂದ 300 ರೂಪಾಯಿನಿಂದ 400 ರೂಪಾಯಿನಿಂದ ಸಿಗತ್ತೆ ಸರ್. ಈಗ ನಿಮ್ಮ ಎಲ್ಲ ಕುಟುಂಬದ ಖರ್ಚು ವೆಚ್ಚಗಳಿಗೆ ಇದು ಸರಿ ಹೋಗುತ್ತಾ? ನಮ್ಮ ಕುಟುಂಬಕ್ಕೆ ನಮ್ಮ ಸಂಸಾರಕ್ಕೆ ಮೇಟನಾಯ್ತು, ಖರ್ಚು ವೆಚ್ಚಕ್ಕೆ ಮೇಟನಾಯ್ತು. ಹೇಳಿ, ಈಗ ನೀವು ನಿಮ್ಮ ಜಮೀನಲ್ಲಿ ಅರಣ್ಯ ಕೃಷಿನೆಲ್ಲ ಮಾಡಿದ್ದೀನಿ ಅಂತ ಹೇಳ್ತಾ ಇದ್ರೆ ಏನೇನು ಮರಗಳನ್ನ ಹಾಕಿದ್ದೀರಾ? ನಾನು ಸಾಗುನಿ ಮರ ಹಾಕಿದ್ದೀನಿ, ತೇಗಿನ ಮರಗಳ. ಎಷ್ಟು ಹಾಕಿದ್ರಿ? ಅರ್ಧ ಎಕರೆಗೆ ಹಾಕಿದ್ದೀನಿ, 300 ಗಿಡ ಇದೆ. ಎಷ್ಟು ವರ್ಷ ಆಯ್ತು ಎಕರೆ ಹಾಕಿ? ಅವು 8 ವರ್ಷ ಆಗಿದೆ ಸರ್. ಇದು 10 ವರ್ಷ 15 ವರ್ಷ ಕಟಾವಾಗ ಹೇಳಿದ್ದಾರೆ. ಯಾಕೆ ಸಾಗುವನಿ ಮರ ಹಾಕ್ಬೇಕು ಅಂತ ನಿಮ್ಗೆ ಅನಿಸ್ತು? ಅಲ್ಲ ಸರ್, ನಾವು ನೋಡ್ತಾ ಇದ್ವಲ್ಲ, ಎಲ್ಲ ಕಡೆ ನೋಡ್ತಾ ಇರ್ತಿದ್ವಿ. ಆಗ ನಾವು ಹೋಯ್ತಿದ್ವಿ, ಆಗ ನಾನು ಒಂದಿಗಿದ್ದಾಗ ಹಾಕೋ ಅಂತ ನನ್ನ ತಮ್ಮನ ಕೇಳಿದ್ವಿ, ಹಾಕೋಣ ಸೌರು ಅಂತ ಕೇಳ್ದ. ಅಂದಾಗ ನನ್ನ ಸ್ವಾತಂತ್ರ್ಯಕ್ಕೆ ಬಂದಾಗ ಬಿಡಪ್ಪ, ಯಾಕೋ ಅವ್ನಿಗೆ ಮನಸ್ಸಿಲ್ಲ, ನನ್ನ ಸ್ವಾತಂತ್ರ್ಯದಲ್ಲಿ ಹಾಕೋಣ ಅಂತಬಿಟ್ಟು ನಾನು ಹಾಕಿದ್ವಿ. ಅದು ಎಲ್ಲಿಂದ ತಂದ್ರಿ ಗಿಡಗಳೆಲ್ಲ? ಅರಣ್ಯ ಇಲಾಖೆಯಲ್ಲಿ ತಂದಿದ್ದು. ಅದನ್ನ ನಿಮ್ಗೆ ಬೆಳೆಸೋದಕ್ಕೆಲ್ಲ ಇಲಾಖೆಯಿಂದ ಪ್ರೋತ್ಸಾಹ ಎಲ್ಲ ಸಿಗ್ತಾ? ಇಲ್ಲ ಸರ್, ನಾನು ಯಾವ್ದನ್ನು ಕೇಳಲಿಲ್ಲ, ನಾನು ಬೇರೆಯವ್ರ ಕಡೆಯಿಂದ ಹೆಲ್ಪ್ ಮಾಡ್ಕೊಂಡು ಸಸಿ ತಗೊ ಬಂದು ನಾನು ಹಾಕಿದ್ವಿ. ಎಷ್ಟು ಅಡಿ ಅಂತರದಲ್ಲಿ ಹಾಕಿದ್ರೆ? 10 ಅಡಿ ಹೇಳಿದ್ರು ಅವರು, ನಾನು 8 ಅಡಿಗೆ ಹಾಕ್ಬಿಟ್ಟು. ಕಡಿಮೆ ಆಗ್ಲಿಲ್ವಾ ಅವ್ರು ಹೇಳಿದ್ಕಿಂತ? ಅವ್ರಿಗೆ ಹೇಳಿದ್ಕಿಂತ ಕಡಿಮೆ ಆಯ್ತು. ಇವಾಗ ಅನಿಸ್ತದೆ, ಅಯ್ಯ ಯೋಚೆ ಅವ್ರು ಹೇಳಿದ ಮಾತು ನಾವು ಕೇಳ್ಬೇಕಾಯ್ತಲ್ಲ ಅನಿಸ್ತದೆ. ಇವಾಗ ಇನ್ನೂ ಪರ್ಸನಾಲಿಟಿ ಬರ್ತಿಯಲ್ಲ, ಅವಶ್ಯ ನೀರಿನ ಅಂಶ ಕಮ್ಮಿ, ಅದಕ್ಕೆ ನೀರು ಕೊಡ್ತಾ ಇರಬೇಕು. ಅದಕ್ಕೆ ನೀರು ಕಮ್ಮಿ ಕೊಡ್ತಾ ಇರಬೇಕು. ಈಗ ಮಳೆಯಿಂದ ಬೆಳೀತಿರೋದು. ಈಗ ನಿಮ್ಮ ಜಮೀನಲ್ಲಿ ನೀರಿಗೆ ನಾಲೆ ವ್ಯವಸ್ಥೆ ಇದೆಯಲ್ಲ? ನಾಲೆ ಪಕ್ಕದಲ್ಲಿ ಅದೇ ಒಂದು 30 ಪೈಪ್ನ ಅಷ್ಟು ಇದೆ. ಅದು ಬೇರೆಯವ್ರ ಜಮೀನಿ ತಗೊಂಡು ಹೋಗ್ಬೇಕು, ಅದರಿಂದ ನಾವು ತಗೊಂಡು ಹೋಗಿಲ್ಲ. ನಿಮ್ಮ ಜಮೀನಲ್ಲಿ ನೀರು ಕೊಳವೆ ಬಾವಿಯಿಂದ ಮಾಡಿದ್ವ? ಇಲ್ಲ ಸರ್, ಅದಕ್ಕೆ ಕೊಳವೆ ಇಲ್ಲ. ಮತ್ತೆ ಈಗ ನೀರಿನ ವ್ಯವಸ್ಥೆ ಹೇಗೆ ಮಾಡ್ಕೊಂಡಿದ್ದೀರಿ ಅದಕ್ಕೆ? ಅದಕ್ಕೆ ನೀರಿನ ವ್ಯವಸ್ಥೆನೇ ಮಾಡದೆ ಮಳೆನೇ ವ್ಯವಸ್ಥೆ. ತುಂಬಾ ಬಿರು ಬೇಸಿಗೆ ಆದಾಗ ಏನ್ ಮಾಡ್ತಾರೆ? ಬರಗ ಬೇಸಿಗೆ ಆದ್ರೆ ಏನು ಮಾಡಕ್ ಆಯ್ತಿಲ್ಲ ಸರ್. ಅದರಿಂದ ಈಗ ಅದು ಸಸಿಗಳು ಇನ್ನು ಡೆವಲಪ್ ಆಗಿ ಬರ್ತೇ ಇಲ್ಲ. 8 ವರ್ಷ ಆಗಿದೆ ಅಂತ ಹೇಳಿದ್ರಲ್ಲ, ಈಗ 8 ವರ್ಷ ತನಕ ಅದನ್ನ ಹೇಗೆ ಪೋಷಣೆ ಮಾಡಿದ್ರೆ ನೀರಿನ ವ್ಯವಸ್ಥೆ ಇಲ್ಲ ಅಂದ್ರೆ? ಆ ಮೊದಲು ನನ್ನ ಕಾಕಡ ಅದ್ರೊಳ ಕಣ್ಣಿಗೆ ಕಾಕಡ ಹಾಕ್ಬಿಟ್ಟಿದ್ವಿ. ಆ ಕಾಕಡ ಹಾಕೊಂಡು 5-6 ವರ್ಷ ಕಾಕಡನ ಒಳಗಡೆ ಬೆಳೆದ್ವಿ. ಆವಾಗ ನಾನು ನಾಲಿಯಿಂದ ತಗೋತಾ ಇದ್ವಿ ನೀರ. ನಾಲಿಯಿಂದ ಕೈಯಿಂದ ಹೊರತಾ ಇದ್ರ? ಇಲ್ಲ ಇಲ್ಲ ಸರ್, ಪಂಪ್ ಸೆಟ್ ಇದು ಮೋಟ್ರಲ್ಲಿ. ಮೋಟ್ರಿಂದ ತಗೋತಾ ಇದ್ರೆ? ತಗೋತಾ ಇದ್ವಿ. ಆ ಮೋಟ್ರಿನಿಂದ ನೀರಿನ ಸಪ್ಲೈಯರ್ ಇಂದ ಅದನ್ನ ಇದು ಮಾಡಿದ್ವಿ. ಇನ್ನು ಸಸಿಗಳು ದಪ್ಪಾಗಿ ಬೆಳೆಯಕ ಎಲ್ಲ ಇದಾಯ್ತಲ್ಲ, ನಳ್ಳು ಬೀಳ್ತಲ್ಲ, ನಳ್ಳು ಬಿದ್ದಾಗ ಏನು ಕಾಕಡ ಬರೋ ಚಾನ್ಸ್ ಇಲ್ದಾಗಾಯ್ತು. ಕಾಕಡನ ತೆಗೆದು ಕೇವಲ ಸಾಗುವಾನಿ ಮರನ ಅಷ್ಟೇ ಉಳಿಸ್ಕೊಂಡ್ರೆ? ಉಳಿಸ್ಕೊಂಡೆ ಅಷ್ಟೇ. ಈಗ ಕಾಕಡ ಇಂದ ಮಿಕ್ಕದ 5 ಗಂಟೆಗೆ ಮಾತ್ರ ಉಳಿಸ್ಕೊಂಡ್ರೆ? ಅಲ್ಲಿ ಬೇರೆ ಕಡೆ ಆ ಕಡೆ ಸಾಗುವಾನಿ ಮರ ಬಿಟ್ರೆ ಬೇರೆ ಇನ್ನೇನು ಮರಗಳು ಹಾಕಿದ್ರು? ಇನ್ನೇನು ಹಾಕಕ್ಕಾಗಿಲ್ಲ ಸರ್. ಅದು ನೀರಿನ ಅಂಶ ಇದೀರ ಮೆಣಸು ಹಾಕ್ಬೇದಾಯ್ತು, ಅದಕ್ಕೆ ಅರ್ಶನ ಹಾಕ್ಬೇದಾಯ್ತು. ಇದು 2 ಎಕರೆ ಬಿಟ್ರೆ ಬೇರೆ ಇಲ್ಲಿ ಜಮೀನು ಮಾಡಿದಿರಿ 2 ಎಕರೆ ನೀವು? ಇನ್ನು ಪಕ್ಕ ಇದ್ರಿನ್ನು ಪಕ್ಕ ಇನ್ನೊಂದ್ ಕಡೆ ಇದೆ. ಅಲ್ಲಿ ಎಷ್ಟಿದೆ ಜಮೀನು? ಅಲ್ಲಿ 2 ಎಕರೆ. ಅಲ್ಲಿ 2 ಎಕರೆಗೆ ಏನೇನು ಕೃಷಿ ಮಾಡಿದಿರಿ ಹೇಳಿ? ಅಲ್ಲಿ ಕಾಕಡೆ ಹಾಕಿದೀನಿ, ಅರ್ಕ್ಲೇಸ್ ಮರ ಇದೆ, ಮತ್ತೆ ಅರಸಿನ ಮರಗಳವ, ಮಾನ್ ಸಸಿಗಳವ. 1 ಎಕರೆ ಅಷ್ಟಕ್ಕೆ ಅವನ್ನ ಇದಾವೆ. ಇನ್ನೊಂದ್ ಎಕರೆ ಭತ್ತ ಹಾಕೊಂಡು 2 ಎಕರೆ. ಈಗ 2 ಎಕರೆ ಜಮೀನು ಇರೋ ಕಡೆಯಲ್ಲಿ ಭತ್ತ ಬೆಳಿತೀನಿ, ಕಾಕಡ ಹಾಕ್ತೀನಿ ಅಂತ ಹೇಳಿದ್ರೆ, ಈಗ ಈ ತೇಗ ಮತ್ತೆ ಹರ್ಕಿಲಸ್ ಇವೆಲ್ಲ ಹಾಕೊಂಡಿದ್ದೀನಿ ಅಂದ್ರಲ್ಲ, ಅದು ಬೇರೆ ಇನ್ನೊಂದ್ ಪ್ರದೇಶದಲ್ಲಿ ಇರೋ ಜಮೀನ? ಪಕ್ಕ ಪಕ್ಕದಲ್ಲಿ ಇದೆ ಅದು, ಪಕ್ಕ ಅದಕ್ಕೂ ಅದಕ್ಕೂ ಒಂದ್ ಅರ್ಧ ಅಷ್ಟ್ರಲ್ಲಿ ಹತ್ರದಲ್ಲೇ ಇದೆ. ಇದು ನಿಮ್ಗೆ ಹೇಗೆ ನೀವು ತಗೊಂಡಿದ್ದ ಅಥವಾ ಹೇಗೆ? ಇದು ಇಲ್ಲ ಇಲ್ಲ, ನಮ್ ತಂದೆ ನಾನು ನನ್ನ ತಮ್ಮ ಎಲ್ಲ ಸೇರ್ಕೊಂಡು ತಕೊಂಡಿದ್ವಿ. ನಾ ಅಣ್ಣ ತಮ್ಮಿಂದ್ರ ಇಬ್ಬರಿಗೆ ಭಾಗ ಆಗಿರೋ ಅಂದ್ರೆ ಒಟ್ಟಿನಲ್ಲಿ ನೀವು ಹೇಳ್ತಾ ಇರೋದು ಈ 2 ಎಕರೆ ಜಮೀನ್ ಅಲ್ಲದೆ ಮಿಕ್ಕದ 1/2 ಎಕರೆ ಜಮೀನಲ್ಲಿ ಸಾಗುನಿ, ಫುಲ್ ಸಾಗುನಿ ಸಾಗುವನಿ ಹಾಕ್ತೀನಿ. ಅದೇ ಸಾಗುನಿ ಗಿಡ ಮಾಡ್ಕೊಂಡಿದ್ವಿ ಅಷ್ಟೇ, 1/2 ಎಕರೆಗೆ ಫುಲ್. ಮತ್ತೆ ಈ ಹರ್ಕಿಲಸ್ ಗಿಡ ಹಾಕಿದಲ್ಲಿ ಅದು ನನ್ನ ಕಾಕಡ ಹಾಕಿದೀನಿ 2 ಎಕರೆ. ಹೇಗ್ ಹಾಕಿದಿರಿ ಕಾಕಡ ಮತ್ತೆ ಹರ್ಕಿಲಸ್? ಅದು ದಿಂಡುಗಳ ಇದೆಲ್ಲ ಬದುಗಳ ಮೇಲೆ, ದಿಂಡುಗಳ ಮೇಲೆ ಹರ್ಕಿಲಸ್ ಹಾಕೊಂಡಿರೋದು. ಎಷ್ಟು ಮರ ಇದೆ ಹರ್ಕಿಲಸ್? ಅಲ್ಲಿ ಒಂದು 5-10 ಮರ ಇದೆ ಹರ್ಕಿಲಸ್. 10 ಮರನ ಬದುಗಳ ಮೇಲೆ ಹಾಕೊಂಡಿದ್ದೀರಿ, ಅದು ದೀರ್ಘಕಾಲೀನ ಬೆಳೆಯಾಗಿ ಬರ್ಲಿ ಬರ್ಲಿ ಅಂತ. ಅದನ್ನೇನು ಮೇಲಕ್ ಬೆಳೆದಾಗ ಅದು ಕಟಾವ್ ಮಾಡ್ಕೋಬೇಕು, ಕಟಾವ್ ಮಾಡ್ಕೊಂಡು ನಳ್ಳಿರ್ ಬಾರ್ದಂಗ ತಡ್ಕೋಬೇಕಲ್ಲ. ನಾ ತಡ್ಕ ಅಂದ್ರೆ ಈಗ ನಿಮ್ಗೆ ಕಾಕಡ ಬೆಳಿಬೇಕು ಅಂದ್ರೆ ನೆರಳು ಬೀಳಬಾರ್ದಲ್ವಾ? ಅಲ್ಲ, ಹೆಚ್ಚಿಗೆ ಬೆಳೆಯೋಕಿಲ್ಲ, ಕಂಟ್ರೋಲ್ ಆಗಿರ್ಬೇಕು, ಕಂಟ್ರೋಲ್ ಆಗಿ ಇದು ಮಾಡ್ಕೋಬೇಕು. ನೀರು ನಮ್ಗೆ ಸರಿಯಾಗಿ ಸಮರ್ಪಕವಾಗಿ ಇಲ್ಲ ಅಂತ ಹೇಳ್ತಾ ಇದ್ರಿ. ಈಗ ಮರಗಳನ್ನ ಸುತ್ತ ಬದುಗಳ ಮೇಲೆ ಹಾಕಿದಿರಲ್ಲ, ನೀವು ಕಾಕಡ ಕೊಡುವಂತ ನೀರನ್ನ ಮರವೇ ಕುಡಿದ್ ಬಿಡುತ್ತಲ್ಲ, ಕಾಕಡಕ್ಕೆ ನೀರನ್ನ? ಅಲ್ಲ ಅಲ್ಲ ಅಲ್ಲ ಸರ್, ಕಡಿಮೆ ಕಾಕಡಗ ನಾವು 15 ದಿವಸಕ್ಕೆ 8-15 ದಿವಸಕ್ಕೆ ಒಂದು ನೀರ್ ಕೊಳ್ಳೇಬೇಕು ನಾವು ಕಾಕಡಗ. ಆ ಕೊಟ್ಟ ನೀರನ್ನೆಲ್ಲ ಮರ ಎಳ್ಕೊಬಿಡುತ್ತಲ್ಲ? ಅಲ್ಲ, ಆ ಮರನು ಬೆಳೆಯಲಿ, ಅದಕ್ಕೂ ಅದಕ್ಕೂ ನಮ್ ಕೊಳ್ಳೇಬೇಕಲ್ಲ, ಅದಕ್ಕೂ ಬೇಕು ಅಂತಾನೆ ಸಾಕ್ತಾ ಸಾಕ್ತಿರೋದಲ್ವಾ? ಅದು ಬಿಟ್ಟು ಬೇರೆ ಇನ್ನೇನು ಮರ ಬೆಳೆಯನ್ನ ಹಾಕಿದಿರಿ? ಹಲಸಿನ ಮರ ಗಿಡಗಳಿದೆ. ಈಗ ಫಲ ಕೊಡ್ತಾ ಇದೆ? ಫಲ ಕೊಡ್ತಿದೆ. ಸೀಸನ್ ಅಲ್ಲಿ ನಿಮ್ಗೆ ಎಷ್ಟು ಹಣ್ಣು ಮಾರಾಟ ಮಾಡ್ತೀವಿ? ಅಲ್ಲ, ಮಾರ ಚಾನ್ಸ್ ಇಲ್ಲ ಸರ್. ಇವಾಗ ಹೊಸ ಫಸಲು ಬಿಡ್ತಾ ಇರೋದು ಹೊಸದಿಂದ ಈಚೆಗೆ. ಹೌದಾ? ಎಷ್ಟು ವರ್ಷದ ಹಳೆ ಮರಗಳು ಅಂದ್ರೆ? ಒಂದು 5 ವರ್ಷ 6 ವರ್ಷ ಆಗಿದೆ ಅಷ್ಟೇ. 6 ವರ್ಷ ಆಗಿದೆ ಫಸಲು ಬರ್ತಾ ಇದೆ. ಫಸಲು ಬರ್ತಾ ಇದೆ ಹೊಸರಿಂದ. ಈರ್ನೇಕ್ರೆ ಮತ್ತೆ ಬೇರೆ ಏನೇನು ಮರ ಬೆಳೆಗಳನ್ನ ಮಾಡ್ಕೊಂಡಿದ್ದೀರಿ ನೀವು? ಏನಿಲ್ಲ ಸರ್, ಕಾಕಡ ಒಳಕಣಿ ಚಕೊತ್ತಿನ ಮರ, ಚಕೊತ್ತಿನ ಸಸಿ ಹಾಕಿದ್ರಿ ಸರ್. ಚಕೊತ್ತನ ಈಗ ಫಲ ಬಿಡ್ತಾ ಇದೆ, ಅದು ಅಡ್ಕ ಸಸಿ ಹಾಕೊಂಡಿದೀವಿ. ಏನು ಇಲ್ಲ ಅಂತ ಹೇಳ್ತೀರಿ, ಇಷ್ಟೆಲ್ಲ ಮರಬೆಳೆಗಳನ್ನ ಹಾಕೊಂಡಿದಿರಲ್ಲ ಈರ್ನೇಕ್ರೆ? ಹಾಕೊಂಡಿದೀವಿ ಅಷ್ಟು ಬಿಟ್ರೆ. ಇವಾಗ ಈಗ ಅಡ್ಕ ಗಿಡ ಏನು ಬಿಡ್ತಿಲ್ಲ, ಫಲ ಬಿಡ್ತಿಲ್ಲ. ಸಪೋಟ ಗಿಡ ಇಲ್ಲ, ಸಪೋಟ ಗಿಡ ಬಿಡ್ತಾ ಇದೆ. ಮತ್ತೆ ಇದು ಚಕತ್ನ ಅದ್ ಬಿಡ್ತಾ ಇದೆ ಫಲ. ಇವು ಬಿಡ್ತಾವ. ಈ ಕಾಕಡದ ಕೃಷಿಗೆ ಬರೋಣ. ಹೂವು ಬರ್ತಾ ಇರುತ್ತೆ, ನಿರಂತರವಾಗಿ ಬರ್ತಾ ಇರುತ್ತೆ. 1 ಕೆಜಿಯಿಂದ 15 ಕೆಜಿ ವರೆಗೂ ಬರುತ್ತೆ ಅಂತ ಹೇಳಿದ್ರೆ, ಈಗ ಅದನ್ನ ಹೇಗೆ ನಿರ್ವಹಣೆ ಮಾಡ್ತೀರಿ ಪ್ರತಿ ವರ್ಷ? ಅದಕ್ಕೆ ಉಳುಮೆ ಮಾಡೋದಿರ್ಬೋದು ಅಥವಾ ಗುಣಿ ತೋಡೋದಿರ್ಬೋದು, ಹೇಗ್ ಮಾಡ್ತೀರಿ? ಇಲ್ಲ, ಉಳುಮೆ ಮಾಡಕ್ಕಾಗಲ್ಲ ಸಾಲಿ, ಇನ್ನು ಏರ್ಗಳು ನುಗ್ಗಕ್ಕಾಗಲ್ಲ. ನಾವು ಕೈಗೆರಿಸ್ತಲೆ ಮಾಡ್ಕೋಬೇಕು, ಗುದ್ದಲಿ ಅಕ್ಕ ಅಕ್ಕ ಮಾಡಬೇಕು. ಅಕ್ಕ ಮಾಡ್ಕೊಂಡು ಹೊಸ ಅದನ್ನ ಇದು ಮಾಡ್ಬೇಕು. ಮತ್ತೇನೆ ಅದಕ್ಕೆ ಕೊಟ್ಟಗ ಗೊಬ್ಬರನ ಕಟ್ಟಬೇಕು. ರೌಂಡು ಗಿಡ ಬಿಟ್ಟು ಒಂದಡಿ ಗಿಡ ಬಿಟ್ಟು ಒಂದು 1/2 ಅಡಿ ಬಿಟ್ಟು ರೌಂಡು ಸುತ್ತ ಅದಕ್ಕೆ ನಾವು ಕೊಡಗ ಗೊಬ್ಬರ ಹಾಕ್ಬೇಕು. ಗುಣಿ ತೋಡ್ಕೋಬೇಕು. ಗುಂಡಿ ತೋಡ್ಕೋಬೇಕು ಅದು ಆಗಷ್ಟಕ್ಕೆ. ಅದ್ರ ಮೇಲೆ ನಾವು ಗೌರ್ಮೆಂಟ್ ಗೊಬ್ಬರನ ಇಟ್ಟರೆ ಇಡಬೇಕು. ಬೇಡದು ನಮಗೆ ಬೇಕಾಗಿಲ್ಲ, ನಮ್ಮ ಸಸಿಗಳಿಗೆ ಎಡವಟ್ಟು ಕೊಡಬಾರ್ದು ಅಂದರೆ ಬೇಡ. ಕೊಡಗ ಗೊಬ್ಬರ ಮಾತ್ರ ಒಂದು ವರ್ಷಕ್ಕೊಂದು ಸತ್ತು ಕೊಳ್ಳೇಬೇಕು. ಮತ್ತೆ ಕಳೆ ಎಲ್ಲ ಬೆಳೆದಾಗ ಹೇಗೆ ಅಲ್ಲಿಗೇನೆ ನಾವು ಕಳೆ ಮಾಡ್ಬೇಕಂದ್ರೆ ನಾವು ಕೈ ಆಳು ಕರ್ಕೊಂಡು ಆಳುಗಳು ಕರ್ಕೊಂಡು ಕಿಳ್ತಕೊಂಡು ಆ ಸಸಿ ಒಳಕ್ಕೆ ಇಟ್ಕೊಂಡು ಅದ್ರ ಮೇಲೆ ಮಣ್ಣು ಮುಚ್ಕೊಂಡು ಕಳೆ ಬೆಳೀತಾ ಇರುತ್ತೆ. ಕಳೆ ಬೆಳೀತಾ ಇರುತ್ತೆ. ಈ ಹೆಚ್ಚಿಗೆ ಬೆಳೆಯಲ್ಲ ಕಳೆ. ನಾವು ಎಲ್ಲ ಸೊಪ್ಪು ಇಟ್ಕೊಂಡಿದ್ದೀರ ಬಳಸಲು ರೌಂಡು ಇದಾಗಿದ್ರ ಚಪ್ರ ಕಂಡಗಿರುತ್ತೆ. ನೀವು ಓಡಾಡ್ತಾ ಇರ್ತೀರ? ಓಡಾಡ್ತಾ ಇರೋ ಚಪ್ರ ಕಂಡಗಿರುತ್ತೆ. ಅದ್ರ ಬೆಳೆಯ ಚಾನ್ಸ್ ಕಳೆ ಅಷ್ಟು ಬರಲ್ಲ. ಮತ್ತೆ ಅದಕ್ಕೆ ಏನಾದ್ರು ರೋಗಗಳು ಬರುವಂತದ್ದು ಆ ತರದ ರೋಗ ರೋಗ ಬೇಕಾದಷ್ಟು. ಅದಕ್ಕೆ ಏನೇನ್ ರೋಗ ಬರುತ್ತೆ? ಒಂಥರ ಪರಾತ್ನ ರೋಗ ರೀತಿ ಎಲ್ಲೆಲ್ಲ ಒಂಥರ ಬೆಳ್ಳು ಬತ್ತ ಫುಲ್ಲು. ಅದಕ್ಕೆ ನಾ ತಗೊಂಡೋಗಿ ಆ ಇದಕ್ಕೆ ಕೃಷಿ ಆಫೀಸ್ ತಗೊಂಡೋಗಿ ಆ ಎಲ್ಲ ತೋರಿಸಿ ಅದಕ್ಕೆ ಔಷಧಿ ಬರೆಸಿ ಅದನ್ನು ತಕೊಂಡ್ರು ಒಂದೊಂದ್ಸತಿ ಅವಾಯ್ಡ್ ಆಗಲ್ಲ. ಒಂದೊಂದ್ಸತಿ ಅವಾಯ್ಡ್ ಆಗ ಅದೇ ಅವಾಯ್ಡ್ ಆಗೋಯ್ತ, ಒಂದೊಂದ್ಸತಿ ಅವಾಯ್ಡ್ ಆಗಲ್ಲ. ಅವಾಗ ಗಿಡಗಳೆಲ್ಲ ಒಣಗೋಗ್ಬಿಡ್ತಾವ? ಒಣಗಲ್ಲ, ಎಲ್ಲ ಒಂಥರ ಹುಳ ಹೂವು ಉದುರೋಗ್ಬಿಡುತ್ತೆ. ಉದುರೋಗೋದು ಹೂವು ಎಲ್ಲ ಒಂಥರ ತುಂಡು, ಹೂವು ನೋಡಕ್ ಚೆನ್ನಾಗಿರಲ್ಲ. ಆ ರೀತಿ ಇರ್ತೀರಿ. ಆ ಕೃಷಿ ಆಫೀಸ್ ತಗೊಂಡೋಗಿದ್ದು ಎಲ್ಲ ತಗೊಂಡೋಗ್ತೀವಿ. ಈ ತರ ಆಗಿದೆ ನೋಡಿ ಸಾ, ಈ ರೀತಿ ಹೆಂಗಾಗದೆ ಅಂತ ತೋರಿಸ್ಕೊಂಡು ಅವರು ಔಷಧಿ ಬರ್ಕೊಟ್ಟ ಔಷಧಿನ ತಗೊಬಂದು ಇಂಥ ದಿವ್ಸಕ್ಕೆ ಹಿಂಗ ಹೊಡೆಯಪ್ಪ, ಈ ರೀತಿ ಹೊಡೆಯಪ್ಪ ಅಂತ ಹೇಳ್ತಾರೆ. 2 ಕಿತ್ತೆ 3 ಕಿತ್ತೆ ಹೊಡಿಬೇಕು. ಹೊಡೆದಾಗ ಅದು ಆ ವೇಟ್ ಆಯ್ತಾ ಇರ್ತೆ. ರೈತ ಬಾಂಧವರೇ ಗಮನಿಸಿ, ಮೈಸೂರು ತಾಲೂಕು ನಾಗನಹಳ್ಳಿಯಲ್ಲಿರುವ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದಲ್ಲಿ ಇದೇ ತಿಂಗಳ 24ನೇ ತಾರೀಖಿನಂದು ನೈಸರ್ಗಿಕ ಕೃಷಿ ಹಾಗೂ ಸಾವಯವ ಕೃಷಿ ಪದ್ಧತಿಗಳನ್ನು ಕುರಿತ ಒಂದು ದಿನದ ತರಬೇತಿ ಕಾರ್ಯಕ್ರಮವನ್ನು ರೈತರು ಹಾಗೂ ರೈತ ಮಹಿಳೆಯರಿಗಾಗಿ ಆಯೋಜಿಸಲಾಗುತ್ತಿದೆ. ತರಬೇತಿಯಲ್ಲಿ ಭಾಗವಹಿಸುವ ರೈತರು ಹಾಗೂ ರೈತ ಮಹಿಳೆಯರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಒದಗಿಸಲಾಗುವುದು. ಆಸಕ್ತರು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಕೃಷಿ ಅಧಿಕಾರಿಗಳ ಮೊಬೈಲ್ ಸಂಖ್ಯೆ 9880964942 ಅಥವಾ 8277933154ಕ್ಕೆ ಕರೆ ಮಾಡಿ ತಮ್ಮ ಹೆಸರುಗಳನ್ನು ನೋಂದಾಯಿಸಿಕೊಳ್ಳಬಹುದು. ಮೈಸೂರು ಜಿಲ್ಲೆಯ ಕೇವಲ 50 ರೈತರು ಹಾಗೂ ರೈತ ಮಹಿಳೆಯರಿಗೆ ಮಾತ್ರ ಅವಕಾಶವಿದ್ದು, ಮೊದಲು ನೋಂದಣಿ ಮಾಡಿದವರಿಗೆ ಹೆಚ್ಚಿನ ಆದ್ಯತೆ ನೀಡಲಾಗುವುದು ಎಂದು ನಾಗನಹಳ್ಳಿಯ ಜಿಲ್ಲಾ ಕೃಷಿ ತರಬೇತಿ ಕೇಂದ್ರದ ಉಪ ಕೃಷಿ ನಿರ್ದೇಶಕರು ತಮ್ಮ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಹಿರ್ನಿಕ್ರೆ, ಇವಾಗ ಭತ್ತದ ಕೃಷಿಯನ್ನ ಕೂಡ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಭತ್ತದ ಕೃಷಿನಲ್ಲಿ ನಿಮ್ಗೆ ಬೆಳೆದು ನಿಮ್ಗೆ ಮಾರಾಟ ಮಾಡೋಷ್ಟು ಭತ್ತ ಸಿಗುತ್ತಾ? ಸಿಕ್ಕುತ್ತೆ ಸ. ಆದ್ರೆ ನಮ್ಗೆ ಆ ಭತ್ತಲ್ಲಿ ನಮ್ಗೆ ಮಾಡೋದಕ್ಕೂ ಆ ಕೂಲಿಗೂ ಆ ಮಿಷಿನ್ ಕುಯ್ಸೋದಕ್ಕೂ ಆ ಮಾರ್ಕೆಟ್ನವರು ಇಂದು 300 ರೂಪಾಯಿ ಇಳಿದೋಯ್ತು ಅಂತಾರೆ, ನಾಳೆಗೆ 300 ಏರ್ತು ಅಂತಾರೆ. ತಿನ್ನೋದಕ್ಕೆ ಮೇಟನ್ ಆಗಲ್ಲ. ಈ ಕಾಕಡ ಈ ಕಡೆ ಬೆಳೆದಲ್ಲಿ ಅದಕ್ಕೆ ಮೇಟನ್ ಮಾಡ್ಕೊಂಡು ಜೀವನನ ಮುಂದಕ್ಕೆ. ಬೇರೆ ಈ ಹಸು ಸಾಕಾಣಿಕೆ ಈ ತರ ಏನು ಮಾಡಿಲ್ವಾ ನೀವು? ಅಲ್ಲ, ಮಾಡಿದ ಸ. ಎಷ್ಟಿದಾವೆ? ಇವಾಗಿಲ್ಲ ಸ. ಇವಾಗಿಲ್ಲ. ಯಾಕೆ ಕೊಟ್ಬಿಟ್ರ? ಕೊಟ್ಬಿಟ್ಟಿದ್ದೀವಿ ಸರ್, ತಕೊಳಕ್ ಆಗಿಲ್ಲ. ಇನ್ನುವೆ ತಕೊಳಕ್ ಆಗಿದೆ, ಒಂದು ಮನೆ ಕಟ್ತೀವಿ ಅಂತ ಕೊಟ್ಕೊಂಡಿದ್ದು ಅದು ಅರ್ಕ ಮಾಡ್ಕೊಂಡಿರೋ ಅವ್ರ ಗಂಟ ಅದಕ್ಕೆ

ಮತ್ತೆ ದಿನಚರಿಗೆ ಆಗ್ತಕ್ಕಂತ ಈ ಕಾಕಡ ಹೂ ಇರ್ಬೋದು ಅಥವಾ ಪಶುಪಾಲನೆ ಇರ್ಬೋದು ಈ ತರ ಮಾಡ್ಕೊಂಡು ಸಂತೋಷದಿಂದ ಜೀವನ ಮಾಡ್ಬೋದು ಅಂತ ಅನ್ಸ್ತದೆಯಾ? ಜೀವನ ಮಾಡ್ಬೋದು ಸರ್, ಇದರಲ್ಲಿ ಜೀವನ ಮಾಡ್ಬೋದು. ಅಂದ್ರೆ ಯಾವ್ದು ತಂತಾದ್ರೆ ನಾವು ಹೆಲಿಕಾಪ್ಟರ್ ಮೇಲೆ ಹೋಗ್ಬೇಕು ಅಂತ ಇಟ್ಟಿಗೆ ನಮ್ಗೆ ಆಗಲ್ಲ, ನಮ್ ಜೀವನದಕ್ಕೆ ನಾವು ಮೇಟರ್ ಮಾಡ್ಕೊಂಡು ಹೋಗ್ಬೇಕು. ಒಳ್ಳೇದು ಹಿರಣಕ್ರೆ, ಇದುವರೆಗೆ ನಮ್ಮೊಂದಿಗೆ ನಿಮ್ಮ ಕೃಷಿ ಜೀವನದ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ. ರೈತ ಬಾಂಧವರೇ, ಇದುವರೆಗೆ ಅರಣ್ಯ ಹಾಗೂ ಹೂವಿನ ಕೃಷಿಯ ಅನುಭವ ಕುರಿತು ಸರಗೂರು ತಾಲೂಕು ಇಟ್ನಾ ಗ್ರಾಮದ ಕೃಷಿಕ ಈರಾ ನಾಯ್ಕ ಅವರೊಡನೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಎಸ್ಸಿ ಹೇಮಕುಮಾರ್. ಡಾಕ್ಟ್ರೆ, ನಂಗೆ ಸಕ್ಕರೆ ಕಾಯಿಲೆ ಇದೆ, ಹಾಗಂದ್ರೆ ನಂಗೆ ಸಾಂಕ್ರಾಮಿಕ ರೋಗ ಬಂದೇ ಬರುತ್ತಾ? ಸಕ್ಕರೆ ಕಾಯಿಲೆ ಇರುವವರಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಇರುತ್ತೆ, ಹಾಗಾಗಿ ಟಿಬಿ ರೋಗ ತಗುಲುವುದು 3 ಪಟ್ಟು ಜಾಸ್ತಿ ಇರುತ್ತೆ. ಹಾಗಾದ್ರೆ ನಾನೇನ್ ಮಾಡ್ಬೇಕು ಡಾಕ್ಟ್ರೆ? ಟಿಬಿ ರೋಗ ಲಕ್ಷಣಗಳಾದ ಕೆಮ್ಮು, ತೂಕ ಕಡಿಮೆ ಆಗೋದು, ರಾತ್ರಿ ಜ್ವರ, ಕಫದ ಜೊತೆಗೆ ರಕ್ತ, ಇಂತಹ ಯಾವುದೇ ಲಕ್ಷಣ ಇದ್ದಲ್ಲಿ ತಕ್ಷಣ ಟಿಬಿ ರೋಗದ ಪರೀಕ್ಷೆ ಮಾಡಿಸು. ಸಕಾಲಿಕ ದಿನನಿತ್ಯ ಚಿಕಿತ್ಸೆಯಿಂದ ಟಿಬಿ ಸಂಪೂರ್ಣ ಗುಣವಾಗುತ್ತದೆ. ಟಿಬಿ ಮುಕ್ತ ಕರ್ನಾಟಕ ಕಟ್ಟಲು ಬನ್ನಿ, ಕೈಜೋಡಿಸಿ.